ಮೂಲಕ ಪಾವತಿ ವೇಳೆ ಅರ್ಜಿದಾರರ ಬ್ಯಾಂಕ್ ಖಾತೆಗೆ ಎನ್ಪಿಸಿಐನಲ್ಲಿ ಅಪ್ಡೇಟ್ ಆಗದ ಕಾರಣ ಪರಿಹಾರ ಪಾವತಿ ವಿಫಲವಾದ ಅರ್ಜಿದಾರರು ತಮ್ಮ ಬ್ಯಾಂಕ್ ಶಾಖೆಯ ಮೂಲಕ ಬ್ಯಾಂಕ್ ಖಾತೆಗೆ ಆಧಾರ್ ಜೋಡಣೆ ಹಾಗೂ ಎನ್ಪಿಸಿಐ ಮ್ಯಾಪಿಂಗ್ ಮಾಡಿಕೊಳ್ಳಲು ಕೋರಿದೆ. ಕೇಂದ್ರ ಪುರಸ್ಕೃತ ಎನ್ಎಸ್ಎಪಿ ಯೋಜನೆಯಡಿ ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ ಹಾಗೂ ವಿಧವಾ ವೇತನದಡಿ ಒಟ್ಟು 13.94 ಲಕ್ಷ ಫಲಾನುಭವಿಗಳಿಗೆ ಮಾಸಿಕ ಪಿಂಚಣಿ ಸೌಲಭ್ಯ ನೀಡಲಾಗುತ್ತಿದೆ. ಪ್ರಕಟಣೆ ಸಾಮಾಜಿಕ ಭದ್ರತಾ ಮತ್ತು ಪಿಂಚಣಿ ನಿರ್ದೇಶನಾಲಯ, ಕಂದಾಯ ಇಲಾಖೆ, ಬೆಂಗಳೂರು. ಸಾರ್ವಜನಿಕರ ಉತ್ತಮ ಆರೋಗ್ಯಕ್ಕೆ ಖಾಸಗಿ ಆಸ್ಪತ್ರೆಗಳ ಸಕ್ರಿಯ ಸಹಭಾಗಿತ್ವಕ್ಕೆ ಬಂದಿದೆ ಕೆಪಿಎಂಇ ತಿದ್ದುಪಡಿ ಕಾಯ್ದೆ. ಖಾಸಗಿ ವೈದ್ಯಕೀಯ ಸಂಸ್ಥೆಗಳ ನೋಂದಣಿ ನವೀಕರಣ ಈಗ ಸುಲಭ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ, ಹಣ ಪಾವತಿಸಿ 3 ತಿಂಗಳಿನಲ್ಲಿ ನೋಂದಣಿ ನವೀಕರಣ ಮಾಡಬಹುದು. ತಪ್ಪಿದ್ದಲ್ಲಿ ದಂಡ, ಜೈಲು ಶಿಕ್ಷೆ. ಖಾಸಗಿ ತಜ್ಞರನ್ನು ಒಳಗೊಂಡ 3 ವಿಶೇಷ ತಜ್ಞ ಸಮಿತಿಯ ತೀರ್ಮಾನದಂತೆ ಆಸ್ಪತ್ರೆಯ ಹೊಸ ತಿದ್ದುಪಡಿಗೆ ಅವಕಾಶ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೇಳುಗರೆ, ಇದೀಗ ವಿಪ್ರೋ ಅರ್ಥಿಯನ್ ರಾಷ್ಟೀಯ ಪ್ರಶಸ್ತಿ ಪಡೆದ ಮೂಡಂಬೈಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಅರವಿಂದ ಕುಡ್ಲಾ ಅವರೊಂದಿಗೆ ಮಾತುಕತೆ. ಕೇಳುಗರೆ, ಮೂಡಂಬೈಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದಕ್ಷಿಣ ಕನ್ನಡದ ಒಂದು ಪುಟ್ಟ ಗ್ರಾಮದಲ್ಲಿರುವಂತಹ ಸರ್ಕಾರಿ ಶಾಲೆ. ಇದು ಇಂದು ರಾಷ್ಟ್ರ ಮಟ್ಟದಲ್ಲಿ ಜನರ ಗಮನವನ್ನ ಸೆಳೆದಿದೆ. ವಿಪ್ರೋ ಫೌಂಡೇಶನ್ ನಡೆಸುವಂತಹ ವಿಪ್ರೋ ಅರ್ಥಿಯನ್ ಪ್ರಶಸ್ತಿಗೆ ಭಾಜನವಾಗಿದೆ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕರಾಗಿರುವ ಅರವಿಂದ ಕುಡ್ಲಾ ಅವರು ನಮ್ಮ ಜೊತೆಗಿದ್ದಾರೆ. ನಮ್ಮೆಲ್ಲ ಕೇಳುಗರ ಪರವಾಗಿ ಹಾಗೂ ನಿಲಯದ ಪರವಾಗಿ ವಿಶೇಷವಾದಂತಹ ಅಭಿನಂದನೆಗಳು ಅರವಿಂದ ಕುಡ್ಲಾ ಅವರೇ. ಥ್ಯಾಂಕ್ ಯು ಸರ್. ನಮಸ್ಕಾರ ಅರವಿಂದ ಕುಡ್ಲಾ ಅವರೇ. ನಮಸ್ತೆ ಸರ್. ಹೇಳಿ, ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಈ ಪ್ರಾಥಮಿಕ ಶಾಲೆಗಳು, ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಹೆಚ್ಚು ಒಂದು ಕೃಷಿ ಹಿನ್ನೆಲೆಯಿಂದ ಬಂದಿರುವಂತಹ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರೇ ಇರ್ತಾರೆ. ಇವರ ಒಂದು ಹಿನ್ನೆಲೆ ಮತ್ತು ಅವರ ಪಠ್ಯಕ್ಕೆ ಪೂರಕವಾದಂತಹ ಅಧ್ಯಯನ ಹೇಗೆ ಸಾಧ್ಯವಾಗ್ತದೆ ಅಂತ? ಸರ್, ನಾನು ಹುಟ್ಟು ಬೆಳೆದದ್ದು ಮಂಗಳೂರು ಪೇಟೆಯವನು ನಾನು. ಆದ್ರೆ ನನ್ನ ಹಳ್ಳಿ ಶಾಲೆಗೆ ನಾನು ಹೋದಾಗ ತರಕಾರಿ ಕೃಷಿ ಅದಿದೆಲ್ಲ ಅವರು ಮನೆಗಳಲ್ಲಿ ಮಾಡ್ತಾರೆ. ನಾವೊಂದೇನಾದ್ರು ಮಾಡುವ ಅಂತ ಹೊರಟಾಗ ಆ ಮಕ್ಕಳು ಈ ಬೀಜ ಹಾಕಿ 2 ಚಿಗುರು ಬಂದ ತಕ್ಷಣ 2 ಎಲೆ 4 ಎಲೆ ಸಸಿಯನ್ನು ನೋಡಿ, ಸರ್ ಇದು ಸೌತೆ ಇದ್ದು ಇದು ಇದರ ಚಕ್ಕರ್ಪೇದ ಅಥವಾ ಇದು ಕುಂಬಳಕಾಯಿ ಇದ್ದು ಇದು ಇದು ಚೀನಿಕಾಯಿ ಇದು ಅಂತ ಹೇಳುವಾಗ 4 ಒಂದೇ ರೀತಿ ಸರ್ ಅದು ನನಗೆ ಗೊತ್ತಿರಲಿಲ್ಲ. ಆದ್ರೆ ಮಕ್ಕಳು ಹೇಳುದು ನೋಡುವಾಗ ಅವರ ಕೃಷಿ ಹಿನ್ನೆಲೆಯ ಅವರಿಗೆ ಅವರ ಮನೆಯಲ್ಲಿರುವ ಒಂದು ಲೋಕಲ್ ನಾಲೆಜ್ನ ಕೃಷಿ ನಾಲೆಜ್ನ ಬಗ್ಗೆ ನನಗೆ ಅರ್ಥ ಆಗ್ಲಿಕ್ಕೆ ಶುರುವಾಯ್ತು. ನಾನು ಕಲೀಲಿಕ್ಕೆ ಶುರು ಮಾಡಿದೆ ನಮ್ಮ ಶಾಲೆಯ ಮಕ್ಕಳ ಜೊತೆ. ಅವರಿಗಿರುವ ಮರ ಹತ್ತುವ ನಾಲೆಜ್ ಆಗ್ಲಿ ಅಥವಾ ಇನ್ನೊಂದು ಯಾವುದು ಪ್ರಾಣಿ ಪಕ್ಷಿಗಳ ನಾಲೆಜ್ ಆಗ್ಲಿ, ಅವರ ಲೋಕಲ್ ನಾಲೆಜ್ ತುಂಬಾ ಚೆನ್ನಾಗಿದೆ. ಅವರಿಗೆ ನಾವು ಕಲಿಸಬೇಕಾಗಿರೋದು ಶಿಕ್ಷಕರಾಗಿ ಈ ಬರವಣಿಗೆ ಓದು ಬರಹದ ಜೊತೆ ಸ್ವಲ್ಪ ಯೂನಿವರ್ಸಲ್ಗೆ ಕನೆಕ್ಟ್ ಆಗುವುದು ಹೇಗೆ, ಅವರನ್ನ ಅವರು ಬೆಳವಣಿಗೆ ಮಾಡ್ಕೊಳ್ಳುದು ಹೇಗೆ ಅಂತ, ಹೀಗೆ ನಮ್ಮ ಕೆಲಸ ಅದು ಅನ್ನೋದು ನನಗೆ ಕ್ಲಿಯರ್ ಆಯ್ತು ಸರ್. ಅವ್ರ ಜೊತೆ ಕಲಿತ ನಿಜವಾಗಿ ನಾನು ಕಲಿಸ್ತೇನೆ ಅನ್ನೋದಕ್ಕಿಂತ ಸೇರಿ ಕಲಿತೇವೆ ಅನ್ನೋದೇ ಹಳ್ಳಿ ಶಾಲೆಗಳಲ್ಲಿ ಹೆಚ್ಚು ಪ್ರಸ್ತುತ ಅಂತ ನನಗೆ ಅನ್ನಿಸ್ತದೆ. ಸಾಮಾನ್ಯವಾಗಿ ಇವರು ಪರಿಸರದ ಜೊತೆ ಜೊತೆಗೆ ಹುಟ್ಟಿ ಬೆಳೆದಂತವರು ಮಕ್ಕಳು ಅಂದ್ರೆ. ಹೌದು. ಆಮೇಲೆ ಈಗ ರಾಷ್ಟ್ರ ಮಟ್ಟದಲ್ಲಿ ಗಮನ ಸೆಳೆಯುವಂತಹ ಒಂದು ಪ್ರಯತ್ನ ಹೇಗೆ ಸಾಧ್ಯವಾಯಿತು ನಿಮ್ಮಿಂದ? ಸರ್, ನಮ್ಗೆ ಈ ವರ್ಷ ಪರಿಸರ ಸಂಘಗಳು ಅಂತ ಎಲ್ಲ ಶಾಲೆಗಳಲ್ಲಿ ಇದೆ. ಇಕೋ ಕ್ಲಬ್ ಅನ್ನುವಂಥದ್ದು. ಇಕೋ ಕ್ಲಬ್, ಹೌದು. ಇಕೋ ಕ್ಲಬ್ಗಳಿಗೆ ಒಂದು ಇಕೋ ಕ್ಲಬ್ ನಲ್ಲಿ ವರ್ಷ ವರ್ಷ ಏನೆಲ್ಲ ಮಾಡಬೇಕು, ಈಗ ಗಿಡ ನೆಡುವುದು ಹೀಗೆಲ್ಲ ಒಂದಿಷ್ಟು ಆಕ್ಟಿವಿಟಿಗಳು, ನಮ್ಗೊಂದು ಚಾರ್ಟ್ ಇದೆ. ಅದರ ಜೊತೆಗೆ ವಿಪ್ರೋ ಸಂಸ್ಥೆಯವರು, ವಿಪ್ರೋ ಫೌಂಡೇಶನ್ ಅಂತ ಹೇಳಿ ಅವ್ರದ್ದೊಂದು ಇದಿದೆ, ಅವರು ವಿಪ್ರೋ ಅರ್ಥಿಯನ್ ಅನ್ನುವಂತ ಒಂದು ಪ್ರಾಜೆಕ್ಟ್ ಕಾಂಪಿಟೇಷನ್ ಮಾಡ್ತಾರೆ ಭಾಗವಹಿಸಿ ಅಂತ ನಮಗೆ ಮಾಹಿತಿ ಬಂತು. ಸೊ ಅದರಲ್ಲಿ ಹೇಗಂದ್ರೆ ಅವರೊಂದು ಕೈಪಿಡಿ ಕೊಡ್ತಾರೆ, ಒಂದು ಬುಕ್ಲೆಟ್ ಕೊಡ್ತಾರೆ, ಅದರಲ್ಲಿ ಆಕ್ಟಿವಿಟಿಗಳಿರ್ತದೆ ಅದನ್ನು ಮಾಡಬೇಕು. ಮತ್ತೆ ಆ ಆಕ್ಟಿವಿಟಿಯಲ್ಲಿ ಉತ್ತರ ಬರೀಲಿಕ್ಕೆ ಅಲ್ಲ, ಏನಿಲ್ಲ, ಮಗುವಿಗೆ ಡಾಟಾ ಕಲೆಕ್ಷನ್ ಮಾಡ್ಲಿಕ್ಕಿದೆ, ಅಂದ್ರೆ ಮಾಹಿತಿ ಸಂಗ್ರಹಿಸುವುದು, ಪ್ರಶ್ನೆ ಕೇಳಿ ಇಂಟರ್ವ್ಯೂ ಮಾಡುವಂತದ್ದು, ಫೀಲ್ಡ್ಗೆ ಹೋಗಿ ಯಾರನ್ನು ನೋಡಿ ಮಾತಾಡಿಸುವಂತದ್ದು, ನೋಡಿ ಬರುವಂತದ್ದು, ಇದೆಲ್ಲ ಇದೆ. ಮತ್ತೆ ಅವರು ಕಲಿತದ್ದನ್ನ ಮಗು ಮಾಮೂಲಿ ಪ್ರಶ್ನೋತ್ತರ ಬರೆಯುವ ಹಾಗಲ್ಲ, ಮಗು ಕಥೆ, ಕವನ, ಚಿತ್ರ ಈ ತರ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಅವಕಾಶ ಇತ್ತು ಅದ್ರೊಳಗೆ. ಸೊ ಅದಕ್ಕೆ ಮತ್ತೆ ಎಷ್ಟು ಚಂದ ಮಕ್ಕಳು ಇದನ್ನ ಎಕ್ಸ್ಪ್ರೆಸ್ ಮಾಡಿದ್ದಾರೆ, ಮತ್ತು ನಾವೇನು ಕಲಿತ್ವಿ ಅನ್ನುವ ಮಕ್ಕಳ ಸ್ವಂತ ಮಾತುಗಳು, ಮತ್ತೆ ಅದನ್ನೆಲ್ಲ ಇಟ್ಟುಕೊಂಡು ಬರೆಯುವ ಒಂದು ಪ್ರಬಂಧ, ಈ ತರ ಒಂದು ಪ್ರಾಜೆಕ್ಟ್ ಮಾಡಿ ಅದರ ರಿಪೋರ್ಟ್ ಅನ್ನ ತಯಾರಿಸಿ ನಾವು ಕಳಿಸ್ಬೇಕಿತ್ತು. ಸುಮಾರು 2 ತಿಂಗಳ ಕಾಲಾವಕಾಶ ನಮಗೆ ಕೊಟ್ಟಿದ್ರು. ಸರಿ, ಒಂದು ಶಾಲೆಯಿಂದ ಒಂದು 5-6 ಮಕ್ಕಳು ಮತ್ತೆ ಒಬ್ರು ಅಥವಾ ಇಬ್ರು ಶಿಕ್ಷಕರು ಸೇರ್ಕೊಂಡು ಇದನ್ನು ಮಾಡ್ಲಿಕ್ಕೆ ನಮಗೆ ತುಂಬಾ ಪೋಷಕರ ಬೆಂಬಲ ಸಿಕ್ತು. ಆಗ ಲಾಕ್ಡೌನ್ ಇತ್ತು ಸರ್, ಶಾಲೆ ಶುರು ಆಗಿರ್ಲಿಲ್ಲ, ಅವರಿಗೆ ನಾವು ಆಕ್ಟಿವಿಟಿಗಳನ್ನೇ ಕೊಡ್ತಿದ್ವಿ. ಇದು ಒಂದು ಬಹಳ ಖುಷಿಯಲ್ಲಿ ತಗೊಂಡ್ರು ಮಕ್ಕಳು, ಖುಷಿಯಲ್ಲಿ ತಗೊಂಡ್ರು ಮಾಡಿದ್ವಿ. ನಾವು ಆಕ್ಟಿವಿಟಿಯಲ್ಲಿ ಅವ್ರು ಹೇಳಿ ಮತ್ತೆ ಅದರಲ್ಲಿ ತ್ಯಾಜ್ಯಗಳ ನಿರ್ವಹಣೆಗೆ ಬೇರೆ ಬೇರೆ ರೀತಿಯ ಕಸ ಅಂದ್ರೆ ಏನು, ಎಲ್ಲಿಂದ ಬರ್ತದೆ, ಎಲ್ಲಿ ಹೋಗ್ತದೆ, ಯಾವುದರಿಂದ ಮಾಡಲ್ಪಟ್ಟಿದೆ ಕಸ ಅನ್ನೋದು, ಅದನ್ನ ಕಲಿತ ಒಂದು ವಿಶೇಷ ಗೊತ್ತಾಯ್ತು ಸರ್. ನಾವು ತಿನ್ನುವ ಈ ಬಿಸ್ಕೆಟ್ ರ್ಯಾಪರ್ ಗಳೆಲ್ಲ ಇರ್ತದೆ ಸರ್, ಅದು ಒಳಗಿನ ಬದಿ ಮೆಟಲ್, ಹೊರಗಿನ ಬದಿ ಪ್ಲಾಸ್ಟಿಕ್, ಮೌಲ್ಡೆಡ್ ಪ್ಲಾಸ್ಟಿಕ್ ಅಂತ ಹೇಳ್ತಾರೆ. ಅದು ರೀಸೈಕಲ್ ಆಗುದಿಲ್ಲ ಅಂತ, ತುಂಬಾ ಕಷ್ಟ ಅದನ್ನ ರೀಸೈಕಲ್ ಮಾಡ್ಲಿಕ್ಕೆ ಅಂತ. ಇಂತ ತುಂಬಾ ಹೊಸ ವಿಚಾರಗಳು ಗೊತ್ತಾಯ್ತು ಸರ್. ಮತ್ತೆ ಕಸ ನಾವೀಗ ಈವನ್ ಎಷ್ಟೋ ಕಡೆ ಗ್ರಾಮ ಪಂಚಾಯತಿ ಅಥವಾ ದೊಡ್ಡ ದೊಡ್ಡ ಊರುಗಳಲ್ಲಿ ಕಸ ನಿರ್ವಹಣೆ ಅಂತ ಹೇಳಿ ಕಸ ಒಟ್ಟು ಮಾಡಿ ಹೋಗುವುದು, ಎಲ್ಲೋ ಡಂಪ್ ಆಗ್ತದೆ, ಲ್ಯಾಂಡ್ ಫಿಲ್ ಆಗ್ತದೆ ಬಿಟ್ರೆ, ಅದು ಅದನ್ನ ರೀಸೈಕಲ್ ಮಾಡಬೇಕಾದ್ರೆ ಕಸವನ್ನ ವಿಂಗಡಿಸುವುದು ಎಷ್ಟು ಇಂಪಾರ್ಟೆಂಟ್, ಸೆಗ್ರಿಗೇಷನ್ ಅನ್ನೋದು ಎಷ್ಟು ಮುಖ್ಯ ಅನ್ನೋದು ಕೂಡ ನಮಗ್ ಗೊತ್ತಾಯ್ತು. ಇಂಥದ್ದೆಲ್ಲ ಕಲೀಲಿಕ್ಕೆ ಸಿಕ್ತು. ಇದನ್ನೆಲ್ಲ ಇಟ್ಕೊಂಡು ನಮ್ಮ ಗ್ರಾಮದಲ್ಲಿ ಹೊಸದಾಗಿ ಒಂದು ಘನತ್ಯಾಜ್ಯ ನಿರ್ವಹಣಾ ಘಟಕ ಕೂಡ ಆಗಿತ್ತು. ನಾವು ಅದನ್ನ ಹೋಗಿ ಭೇಟಿ ನೀಡಿದ್ವಿ. ಅಲ್ಲಿನ ಅಧಿಕಾರಿಗಳ ಜೊತೆ ಅವ್ರು ಹೇಗೆ ನಿರ್ವಹಿಸ್ತಾರೆ ಅಂತೆಲ್ಲ ಮಕ್ಕಳು ಇಂಟರ್ವ್ಯೂ ಮಾಡಿದ್ರು ಪಂಚಾಯತ್ ಮೆಂಬರ್ಗಳ ಜೊತೆ. ಗ್ರಾಮ ಮಟ್ಟದಲ್ಲಿ ಪ್ಲಾಸ್ಟಿಕ್ ಕಸವನ್ನ ಹೇಗೆ ಯೋಚಿಸ್ತಾರೆ ಸ್ಥಳೀಯರು ಗ್ರಾಮೀಣರು ಅನ್ನೋದಕ್ಕೆ ಒಂದು ಉದಾಹರಣೆ ನಮಗೆ ಬಹಳ ವಿಶೇಷ ಅನಿಸಿದ್ದಿದೆ. ಪಂಚಾಯತ್ ಇನ್ಮೇಲೆ ಗಾಡಿ ಬರ್ತದೆ, ನೀವು ಕಸ ಕೊಡಬೇಕು, ಅದಕ್ಕೆ ತಿಂಗಳಿಗೆ ಇಷ್ಟು ರೂಪಾಯಿ ಕೊಡಬೇಕು ಅಂದಾಗ, ನಮ್ಮ ಕಸ ನಾವು ನಿಮ್ಗೆ ಕೊಟ್ಟು ನಾವೇ ಯಾಕೆ ದುಡ್ಡು ಕೊಡಬೇಕು, ನಮಗೆ ಇಲ್ಲಿ ಒಲೆಗೆ ಕಟ್ಟಿಗೆ ನೀವು ಕೊಡ್ತೀರಾ ಅಂತ ಒಂದು ಕಡೆ ಕೇಳಿದ್ರೆ, ಇದು ಪಂಚಾಯತ್ನವ್ರು ಹೇಳಿದ ಮಾತು. ಆಗ ನಮಗೆ ಇನ್ನೂ ಅನ್ನಿಸ್ತು ಅವೇರ್ನೆಸ್ ನ ಅಗತ್ಯ ತುಂಬಾ ಇದೆ ಗ್ರಾಮೀಣ ಪ್ರದೇಶದಲ್ಲಿ. ಕಸ ಅನ್ನೋದನ್ನ ಒಟ್ಟಿಗೆ ಈಗ ಏನೋ ಬಂದದ್ದು ತಿಂದದ್ದೆಲ್ಲ ಹಾಕಿ ಒಟ್ಟು ಕಟ್ಟಿ ಕಸದ ಬುಟ್ಟಿಗೆ ಬಿಸಾಡಿದ್ರೆ ಆಯ್ತು ಅಥವಾ ಅವ್ರಿಗೆ ಬಂದವರಿಗೆ ಕೊಟ್ರಾಯ್ತು ಅನ್ನುವ ಪರಿಸ್ಥಿತಿ ಇನ್ನೂ ಇದೆ. ನಾವಿನ್ನೂ ಅದನ್ನ ಬೇರೆ ಮಾಡಬೇಕು, ಹಸಿ ಕಸ ಬೇರೆ ಮಾಡಬೇಕು, ಅದರಿಂದ ಗೊಬ್ಬರ ಮಾಡ್ಲಿಕ್ಕೆ ಆಗ್ತದೆ. ಎಲ್ಲಿವರೆಗೆ ಅಂದ್ರೆ ಹಳ್ಳಿಗಳಲ್ಲಿ ಸರ್ ಒಂದು ಸೂಂಟಾನ್ ಮಾಡುವ ಕ್ರಮ ಇದೆ, ಬಿಟ್ರೆ ತೆಂಗಿನ ಬುಡಕ್ಕೆ ನೇರ ಹಾಕುವುದಿದೆ. ಬಟ್ ವರ್ಮಿ ಕಂಪೋಸ್ಟ್ ಮಾಡ್ತಾ ಇರುವವರು ಸ್ವಲ್ಪ ಎಜುಕೇಟೆಡ್ ಅಥವಾ ತುಂಬಾ ಸೀರಿಯಸ್ ಆಗಿ ಕೃಷಿಯನ್ನು ತಗೊಂಡವ್ರು ಮಾತ್ರ, ಉಳಿದವ್ರು ಏನಿದ್ರು ತೆಂಗಿನ ಬುಡಕ್ಕೆ ಹಾಕುದು. ತಿಂಗಳಕ್ಕೆ ಹಾಕಿದ್ರೆ ಅದು ಕೊಳಿಲಿಕ್ಕೆ 3-6 ತಿಂಗಳು ಬೇಕು. ಅದೇ ಕಾಂಪೋಸ್ಟಿಂಗ್ ಮಾಡಿದ್ರೆ 1 ತಿಂಗಳಲ್ಲಿ ಗೊಬ್ಬರ ಆಗ್ತದೆ. ಎಷ್ಟೋ ಮನೆಗಳಲ್ಲಿ ಸಗಣಿ ಗೊಬ್ಬರವನ್ನ ಕೇವಲ ಸಗಣಿ ಗೊಬ್ಬರ ಮತ್ತೆ ಏನೋ ಹುಲ್ಲು ಸೊಪ್ಪು ಇಲ್ಲೂ ಹಳೆಯ ಸೊಪ್ಪು ಹಾಕುದು, ಕೊಟ್ಟಿಗೆಗೆ ಸೊಪ್ಪು ಹಾಕಿ ಆ ಸಗಣಿಯನ್ನ ಒಂದ್ ಕಡೆ ಗೊಬ್ಬರದ ಗುಂಡಿಗೆ ಇಡುದು, ಅದು 3-6 ತಿಂಗಳ ನಂತರ ತೆಗೆದು ತೋಟಕ್ಕೆ ಹಾಕುವ ಕ್ರಮ ಇದೆ. ಬಟ್ ಅದನ್ನೇ ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿದ್ರೆ ಬೇಗ ಅದು ಕಾಂಪೋಸ್ಟಿಂಗ್ ಆಗ್ತದೆ ಮತ್ತು ಒಳ್ಳೆ ಫಸಲು ಕೊಡುವ ಗೊಬ್ಬರವೂ ಆಗ್ತದೆ ಅನ್ನೋದು ಮಕ್ಕಳಿಗೆ ಅರ್ಥ ಆಯ್ತು. ನಾವು ಒಂದಿಷ್ಟು ಜನ ಕೇಳಿ ನೋಡಿ ಬೇರೆ ಬೇರೆ ವಿಷಯಗಳನ್ನ ತಿಳ್ಕೊಂಡಾಗ ಅಂತ ತುಂಬಾ ಕಲಿಕೆಗಳು ಮಕ್ಕಳಿಗೆ ಸಿಕ್ಕಿತ್ತು ಸರ್. ಪ್ರೈಸ್ ಅನ್ನೋದು ಕಲಿಕೆ ಸಿಗುದಿದೆಯಲ್ಲ ಸರ್, ಟೆಕ್ಸ್ಟ್ ಬುಕ್ ಅಲ್ಲಿ ಇರುದಿಲ್ಲ. ಈಗ ಈ ಒಂದು ಆಯ್ಕೆ ಹೇಗೆ ನಡೀತದೆ ಅಂತ, ಈಗ ರಾಷ್ಟ್ರ ಮಟ್ಟಕ್ಕೆ ಹೋಗುವುದಕ್ಕಿಂತ ಮೊದಲು ಹಂತ ಹಂತವಾಗಿ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟ ಅಂತ ಹಾಗೆ ಹೋಗ್ತದ? ಹೌದು, ನಮ್ಮ ಜಿಲ್ಲೆಯಿಂದ ಸರ್ ಸುಮಾರು 60-70 ಶಾಲೆಗಳ ಪ್ರಾಜೆಕ್ಟ್ ಹೋಗಿತ್ತು ರಾಜ್ಯಕ್ಕೆ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿತ್ತು. ನಮ್ಮ ರಾಜ್ಯದಿಂದ ಸುಮಾರು 500 ಪ್ರಾಜೆಕ್ಟ್ಗಳು ಹೋಗಿತ್ತು ಟೋಟಲ್ ಅಲ್ಲಿ ರಾಜ್ಯ ಮಟ್ಟಕ್ಕೆ. ಸೊ ರಾಜ್ಯ ಮಟ್ಟದಲ್ಲಿ 25 ಶಾಲೆಗಳನ್ನ ಸೆಲೆಕ್ಟ್ ಮಾಡಿದ್ರು. ಆ 25ರಲ್ಲಿ 8 ಶಾಲೆಗಳು ದಕ್ಷಿಣ ಕನ್ನಡದ್ದು, 8 ಶಾಲೆಗಳು ದಕ್ಷಿಣ ಕನ್ನಡದ್ದು. ಮಂಗಳೂರಿನ ಕೆಲವು ಶಾಲೆಗಳಿತ್ತು, ಬಂಟ್ವಾಳದ ಕೆಲವು ಶಾಲೆ ಇತ್ತು, ಒಂದಿಷ್ಟು ಶಾಲೆಗಳು, 8 ಶಾಲೆ ಸೆಲೆಕ್ಟ್ ಆಯ್ತು ಸರ್. ಆ 8 ಶಾಲೆಗಳನ್ನ ನ್ಯಾಷನಲ್ ಲೆವೆಲ್ಗೆ ಕಳಿಸಿದ್ರು. ಸರಿ, ನ್ಯಾಷನಲ್ ಲೆವೆಲ್ ನಲ್ಲಿ ಹೇಗಂದ್ರೆ ಟೋಟಲ್ ಈ ತರ ರಾಜ್ಯದಿಂದ ಆಯ್ಕೆಯಾಗಿ ಬರುವುದು ಒಟ್ಟು 40 ಶಾಲೆಗಳನ್ನ ಸೆಲೆಕ್ಟ್ ಮಾಡ್ತಾರೆ. ಆ 40 ಶಾಲೆಗಳಲ್ಲಿ 20 ಶಾಲೆಗೆ ವಿಪ್ರೋ ಅರ್ತಿಯನ್ ಪ್ರಶಸ್ತಿಯನ್ನ ಕೊಡ್ತಾರೆ. ಅದು 50,000 ರೂಪಾಯಿ ನಗದು ಬಹುಮಾನವನ್ನ ಹೊಂದಿದೆ. ನಮ್ಮ ಶಾಲೆ ಆ 20ರಲ್ಲಿ 1 ಆಗಿದೆ ಅಂತ ಹೇಳಿಕ್ಕೆ ನನಗೆ ಖುಷಿ ಇದೆ ಸರ್. ಹೌದು, ಖಂಡಿತ ನಮ್ಮ ಎಲ್ಲ ಕೇಳುಗರಿಗೂ ಕೂಡ ಒಂದು ಖುಷಿ ಇದೆ, ಯಾಕಂದ್ರೆ ನಮ್ಮ ಊರಿನ ಶಾಲೆ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಪಡ್ಕೊಂಡಿದೆ ಅಂತ ಹೇಳಿ. ಆಮೇಲೆ ನೀವು ಒಂದು ಮಾತನ್ನ ಹೇಳಿರಿ, ನಮ್ಮ ಕಸ ನಮ್ಮ ಹೊಣೆ, ಬಹುಶಃ ಜಿಲ್ಲಾ ಪಂಚಾಯತ್ ವತಿಯಿಂದಲೂ ಕೂಡ ಇಂಥ ಒಂದು ಕಾರ್ಯಕ್ರಮ, ಒಂದು ಯೋಜನೆಯನ್ನ ಅನುಷ್ಠಾನ ಮಾಡಿದ್ದನ್ನ ನಾವು ಕೇಳಬಹುದು ಬಹುಶಃ. ಹೌದು ಸರ್, ಮಾಡಿದ್ದಾರೆ. ಮಂಗಳೂರು ಪಟ್ಟಣದಲ್ಲಿ ಇವತ್ತು ಹಸಿ ಕಸವನ್ನ ವಿಂಗಡಣೆ ಮಾಡಿ ಸುತ್ತಿ ಕೊಟ್ರೆ ದಂಡ ಹಾಕ್ತಾರೆ, ಬಕೆಟ್ ನಲ್ಲಿ ಹಾಕಿ ಕೊಡಬೇಕು ಮತ್ತು ಗಾಡಿಗೆ ಕೊಡಬೇಕು. ವಾರಕ್ಕೆ 1 ದಿನ ಒಣ ಕಸವನ್ನ ಸರದ ದಿನ ನಮ್ಮನೆಗೆ ರೇಂಜ್ ಅಲ್ಲೆಲ್ಲ ಹಾಗೆ ಶನಿವಾರ ತಗೊಂಡು ಹೋಗ್ತಾರೆ. ಸೊ ಈ ತರ ಪಕ್ಕ ಇದಾಗಿದೆ, ಬಹಳ ಚಂದ ಮಂಗಳೂರಿನಲ್ಲಿ ತ್ಯಾಜ್ಯ ನಿರ್ವಹಣೆ ಇಂಪ್ಲಿಮೆಂಟ್ ಆಗಿ ನಡೀತಾ ಇದೆ. ಅರವಿಂದ್ ಅವರೇ, ಈಗ ತ್ಯಾಜ್ಯದ ವಿಚಾರಕ್ಕೆ ಬಂದಾಗ ಪೇಟೆಯಲ್ಲಿ ಸಿಗುವಂತಹ ತ್ಯಾಜ್ಯಕ್ಕೂ ಹಳ್ಳಿಯಲ್ಲಿ ಉತ್ಪತ್ತಿಯಾಗುವಂತಹ ತ್ಯಾಜ್ಯಕ್ಕೂ ಮತ್ತು ಅವುಗಳ ವಿಲೇವಾರಿಗೂ ಏನಾದ್ರು ವ್ಯತ್ಯಾಸ ಉಂಟಾ? ಪೇಟೆಯಲ್ಲಿ ಒಣಕಸ ಅಥವಾ ಈ ಪ್ಲಾಸ್ಟಿಕ್ ಕಸದಂತ ಐಟಮ್ಗಳು ಜಾಸ್ತಿ ಇದೆ. ಹೌದು, ಆದ್ರೆ ಹಳ್ಳಿಯಲ್ಲಿ ಕೃಷಿ ತ್ಯಾಜ್ಯ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಸಿಗ್ತದೆ. ಅದೊಂದು ವ್ಯತ್ಯಾಸ ಇದೆ ಸರ್. ಹಳ್ಳಿಯಲ್ಲಿ ಮೋರ್ ದೆನ್ ಅಂದ್ರೆ ನಾವು ಸರ್ವೆ ಮಾಡಿದಾಗ ನಮಗೆ ಒಂದು 60% ಗಿಂತ ಹೆಚ್ಚು ಕೃಷಿ ತ್ಯಾಜ್ಯನೇ ಇರ್ತದೆ ಹಳ್ಳಿಯ ಪ್ರದೇಶಗಳು. ಅದನ್ನು ತ್ಯಾಜ್ಯ ಅಂತ ಹೇಳುವ ಹಾಗೆ ಇಲ್ಲ, ಯಾಕಂದ್ರೆ ಅದನ್ನು ಮರುಬಳಕೆ ಮಾಡಬಹುದು. ಅಷ್ಟೇ ಸರ್, ಗೊಬ್ಬರವಾಗಿ ವ್ಯವಸ್ಥಿತವಾಗಿ ಕನ್ವರ್ಟ್ ಹೆಚ್ಚಿನವ್ರು ಮಾಡ್ತಾ ಇಲ್ಲ ಅನ್ನೋದು ನಮಗೆ ಕಂಡು ಬಂದದ್ದು. ಹಳ್ಳಿಯಲ್ಲಿ ಒಂದಾದ ತೆಂಗಿನ ಬುಡಕ್ಕೆ ಹಾಕ್ತಾರೆ, ಅಥವಾ ಜಸ್ಟ್ ಈಗ ಅದೇ ನಾನು ಸಗಣಿ ಗೊಬ್ಬರದ ವಿಷಯನೂ ಹೇಳಿದ್ನಲ್ಲ, ಜಸ್ಟ್ ಹಾಕ್ತಾರೆ, ಅದು 6 ತಿಂಗಳು 1 ವರ್ಷ ಬಿಟ್ಟು ತೋಟಕ್ಕೆ ಹಾಕ್ತಾರೆ ಬಿಟ್ಟರೆ. ಅದನ್ನ ಈಗ ಉದಾಹರಣೆಗೆ ಈ ಬಯೋಗ್ಯಾಸ್ ಅಥವಾ ಆ ತರದ್ದು ಮಾಡಿ ಬಳಸುವ ಅಂದ್ರೆ, ಯಾಕಂದ್ರೆ ಆ ಗ್ಯಾಸ್ ಅನ್ನ ಬಳಸ್ತಾ ಇಲ್ಲ ನಾವು ಅಂತ. ಹಳ್ಳಿಯಲ್ಲಿ ಅದು ಒಂದು ಮನೆಗೆ ಎಲ್ ಪಿ ಜಿ ಕನೆಕ್ಷನ್ ಇರುವ ತರನೇ ಒಂದು ಗ್ಯಾಸ್ ಕನೆಕ್ಷನ್ ಅವರ ಮನೆಯಲ್ಲಿ ಅವ್ರು ಮಾಡ್ಕೊಳ್ಬಹುದು. ಒಂದು 2 ಎಕರೆ ಹಿಡುವಳಿ ಅವ್ರು ತುಂಬಾ ಚಂದದ್ದು ಮಾಡ್ಕೊಳ್ಬಹುದು. ಬಟ್ ಹೆಚ್ಚಿನ ಕಡೆಗೆ ಇಲ್ಲ ಅನ್ನೋದು ನಮ್ಗೊಂದು ವಿಷಯ ಸಿಕ್ತು. ನಮ್ಮಲ್ಲೆಲ್ಲ ಸಣ್ಣ ಸಣ್ಣ ಹಿಡುವಳಿ ಇರುವ ಜಮೀನಿರುವ ಮಕ್ಕಳ ಮನೆಯಿಂದ ಮಕ್ಕಳು ಬರ್ತಾರೆ. ಅಂತದ್ದಿರುವುದು ಕೆಲವೇ ಮಂದಿಯ ಮನೆಯಲ್ಲಿ ಅನ್ನೋದು ಕೂಡ ನಮಗೊಂದು ಇದರಲ್ಲಿ ಸಿಕ್ತು ಸರ್, ಕಲೀಲಿಕ್ಕೆ ಸಿಕ್ತು. ಈಗ ಇತ್ತೀಚಿನ ದಿವಸಗಳಲ್ಲಿ ಕೊರೋನಾ ಸಂದರ್ಭದಲ್ಲಿ ಇರಬಹುದು ಅಥವಾ ಇಲ್ಲದೇ ಇರಬಹುದು, ಈ ಒಂದು ಈ ಪಾಠಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚು ಮಾತನ್ನ ಕೇಳಿ ಬರ್ತಾ ಇದೆ. ಬೇರೆ ಬೇರೆ ರೆಡಿಮೇಡ್ ಪಾಠವನ್ನ ಕೇಳುವಂತಹದ್ದು, ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನ ಪಡುವಂತಹದ್ದು, ಇದಕ್ಕೆ ಹೊರತಾಗಿ ಗ್ರಾಮೀಣ ಪ್ರದೇಶದಲ್ಲಿ ಪರಿಸರದ ಜೊತೆ ಜೊತೆಗೆ ಪಾಠವನ್ನ ಕಲಿಯುವಂತಹದ್ದು, ಈ ಕಲಿಕಾ ಸಾಮರ್ಥ್ಯವನ್ನು ಹೆಚ್ಚಿಸುವಲ್ಲಿ ಇಂತಹ ಒಂದು ಯೋಜನೆಗಳು ಎಷ್ಟು ಮಟ್ಟಿಗೆ ನೆರವಾಗ್ತಾ ಇವೆ ಸರ್? ಇದು ನಿಜವಾಗ್ಲೂ ಆಗ್ಬೇಕಾದದ್ದು, ಯಾಕಂದ್ರೆ ಗ್ರಾಮೀಣ ಮಟ್ಟದಲ್ಲಿ ನೆಟ್ವರ್ಕ್ ಕನೆಕ್ಟಿವಿಟಿ ಈಗ ನನ್ನ ಶಾಲೆಯಲ್ಲೇ ತುಂಬಾ ಕಷ್ಟ ಸರ್. ವಾಟ್ಸ್ಆಪ್ ಅಲ್ಲಿ ಕಳಿಸಿದ ಮೆಸೇಜ್ ಅನ್ನು ಮಕ್ಕಳೇ ಹೇಳ್ತಾರೆ. ನಾವು ಅಲ್ಲಿ ಮೇಲೆ ನಮ್ಮ ಮನೆ ಹತ್ರ ಮೇಲೆ ಗುಡ್ಡಕ್ಕೆ ಹೋಗಿ ಮಾಡಿ ಮರಾಠಿ, ಆನ್ಲೈನ್ ಕ್ಲಾಸ್ ಎಲ್ಲ ಸ್ವಲ್ಪ ದೂರದ ಮಾತು ಸರ್, ನನ್ನ ಪ್ರದೇಶದಲ್ಲಿ ಅಂತೂ ನಿಮ್ಗೆ ಗೊತ್ತಿರಬಹುದು, ಹಾಗಾಗಿ ತುಂಬಾ ಕಷ್ಟ ನೆಟ್ವರ್ಕಿನ ಸಮಸ್ಯೆ ಇದೆ. ಅವರು ಪಾಪ ಎಲ್ಲೋ ಹೋಗಿ ಒಮ್ಮೆ ನಾವು ಕಳಿಸಿದ, ನಾವು ಆನ್ಲೈನ್ ಅಲ್ಲಿ ಅಂದ್ರೆ ವಾಟ್ಸ್ಆಪ್ ಅಲ್ಲಿ ಕಳಿಸ್ತಾ ಇದ್ದಾಗ್ಲೂ ಅವರು ಎಲ್ಲೋ ಹೋಗಿ ನಾವು ಕಳಿಸಿದನ್ನು ಡೌನ್ಲೋಡ್ ಮಾಡ್ಕೊಂಡು ಮನೆಗೆ ಬಂದು ಎಲ್ಲ ಮಾಡಿ ಮುಗಿಸಿ ಮತ್ತೆ ಪುನಃ ಹೋಗಿ ಅಪ್ಲೋಡ್ ಮಾಡ್ತಾ ಇದ್ರು ನಮಗೆ, ವಾಟ್ಸ್ಆಪ್ ಮೆಸೇಜ್ ಹಿಂದೆ ಕಳಿಸ್ತಾ ಇದ್ರು. ಆನ್ಲೈನ್ ಏನಿದ್ರು ಸರ್, ಮಾಹಿತಿ ಹಂಚಿಕೊಳ್ಳಿಕ್ಕೆ ಒಂದು ಮಾಧ್ಯಮ ಆಗ್ತದೆ ಬಿಟ್ರೆ, ನನ್ನ ಊರಿನ ಗ್ರಾಮೀಣ ಪ್ರದೇಶಗಳಲ್ಲಿ ಅಥವಾ ಈ ತರದ ಬಹಳ ಗ್ರಾಮೀಣ ಪ್ರದೇಶಗಳಲ್ಲಿ ಅದು ಕಲಿಕಾ ಮಾಧ್ಯಮ ಆಗಬಹುದು ಅಂತ ನನಗೆ ಅನ್ನಿಸ್ತಿಲ್ಲ. ಆ ಮಟ್ಟಿಗೆ ಅವರು ಪರಿಸರದ ಜೊತೆ ನೋಡಿ ಕಲಿಯುವುದು, ಮಾಡಿ ಕಲಿಯುವುದು. ಈಗ ನಾವು ಕ್ಲಾಸಲ್ಲೂ ಏನೋ ಒಂದಷ್ಟು ಮಕ್ಕಳಿಗೆ ವಿವರಿಸ್ತೇವೆ, ವಿವರಣೆ ಹೇಳ್ತೇವೆ, ಅದನ್ನ ಕೇಳ್ತಾರೆ, ಮತ್ತೆ ಟೆಕ್ಸ್ಟ್ ಬುಕ್ ನಲ್ಲಿರೋ ಪ್ರಶ್ನೋತ್ತರ ಮಾಡ್ತಾರೆ, ಚಟುವಟಿಕೆ ಮಾಡ್ತಾರೆ. ಬಟ್ ಅದೆಲ್ಲವೂ ಕ್ಲಾಸ್ ರೂಮಿನ ಒಳಗಡೆ ಡೆಸ್ಕ್ ಬೆಂಚ್ ಅಲ್ಲಿ ಕೂತ್ಕೊಂಡು ಕನ್ಫೈನ್ಡ್ ಆಗ್ತದೆ. ಬಟ್ ಅವರಿಗೆ ಬಿಟ್ಟಾಗ ಮಕ್ಕಳು ಅವರಷ್ಟಕ್ಕೆ ಅವರದೇ ಟೈಮ್ ಡೈಮೆನ್ಷನ್ ನಲ್ಲಿ ಕಲಿಯೋದು, ಅವರಷ್ಟಕ್ಕೆ ಏನನ್ನೋ ಹುಡುಕಿ ಹುಡುಕಿ ಕಲಿತು ಮತ್ತೆ ಪ್ರಶ್ನೆ ಕೇಳೋದು. ಈಗ ನನ್ಗೆ ಈ ಪ್ರಾಜೆಕ್ಟ್ ಆದ್ಮೇಲೆ ನನ್ನ ಮಕ್ಳು ತುಂಬಾ ಪ್ರಶ್ನೆ ಕೇಳ್ತಾರೆ, ಅದ್ ಯಾಕೆ ಸರ್ ಹಾಗೆ, ಇದೇನು? ನಾವೇನ್ ಮಾಡಿದ್ವಿ, ಆಮೇಲೆ ನನ್ನ ಈಗ ನನ್ನ ಶಾಲೆಯಲ್ಲಿ ನನ್ನ ಒಂದು ಕಂಪ್ಯೂಟರ್ ಇದೆ, ನಾವು ಅದಕ್ಕೆ ಇಂಟರ್ನೆಟ್ ಕನೆಕ್ಟ್ ಮಾಡಿ ಈ ಪ್ರಶ್ನೆಗಳನ್ನೆಲ್ಲ ನಾವೇ ನೆಟ್ ಅಲ್ಲಿ ಹುಡುಕಿ ವಿಡಿಯೋ ನೋಡಿ ನಾವೊಂದು ಒಟ್ಟಿಗೆ ಕೂತ್ಕೊಂಡು ಕಲಿಯುವ ತರ ಆ ತರದ ವಾತಾವರಣ ನನ್ನ ಶಾಲೆಯಲ್ಲಿ ಸೃಷ್ಟಿಯಾಗಿದೆ. ಅದು ನನಗೆ ದೊಡ್ಡ ಪ್ಲಸ್ ಸರ್. ಗ್ರಾಮೀಣ ಪ್ರದೇಶದ ಮಕ್ಕಳು ಪ್ರಶ್ನೆ ಕೇಳುದಿಲ್ಲ, ಯಾರಾದ್ರೂ ಹೊರಗಿನವರು ಬಂದ್ರೆ ಸುಮ್ಮನೆ ನನ್ನ ಶಾಲೆ ಮಕ್ಕಳು ಸುಮ್ಮನೆ ಕೂತ್ಕೊಂಡಿರ್ತಿದ್ರು, ಅವ್ರು ಕೇಳಿದ್ರು ಮಾತಾಡಿಸಿದ್ರು, ಒಂಥರ ಯಾರೋ ಹೊಸಬ್ರು ಏನ್ ಕೇಳ್ತಾರೆ ಎನ್ನುವ ತರದ ರೀತಿಯಲ್ಲಿ ಇರ್ತಾ ಇದ್ದವರು. ಈಗ ಅವರನ್ನು ಪ್ರಶ್ನಿಸುವ ಆ ಧೈರ್ಯ ಬಂದಿದೆ ಅವರಿಗೆ, ಪ್ರಶ್ನೆ ಕೇಳುವ, ಮಾತನಾಡುವ, ಕೇಳಿ ಕಲಿಯುವ ಧೈರ್ಯ ಬಂದಿದೆ. ಅದು ದೊಡ್ಡ ಪ್ಲಸ್ ಸರ್ ಕಲಿಕೆಯ ಮಟ್ಟಿಗೆ. ಆಮೇಲೆ ಈಗ ವಿಶೇಷವಾಗಿ ಸರ್ಕಾರಿ ಪ್ರಾಥಮಿಕ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ದಿನದಿಂದಕ್ಕೆ ಕಡಿಮೆ ಆಗ್ತಾ ಇರುವಂತಹ ಒಂದು ಆತಂಕಕಾರಿ ಬೆಳವಣಿಗೆ, ಈ ಹಿನ್ನೆಲೆಯಲ್ಲಿ ನೋಡಿದಾಗ ಇಂಥ ಒಂದು ಚಟುವಟಿಕೆಗಳು ಹೆಚ್ಚು ಹೆಚ್ಚು ಮಕ್ಕಳನ್ನ ಶಾಲೆಗೆ ಸೇರಿಸುವ ಹಾಗೆ ಮಾಡುವಲ್ಲಿ ನೆರವಾಗ್ತಾವ ಹೇಗೆ? ಖಂಡಿತ ಸರ್. ಈಗ ಒಂದಂತೂ ಈಗ ನನ್ನ ಶಾಲೆಗೆ ನ್ಯಾಷನಲ್ ಲೆವೆಲ್ ಬಂತು ಅನ್ನೋದಂತೂ ಇಡೀ ಸುತ್ತಮುತ್ತ ದೊಡ್ಡ, ನನ್ನ ಗ್ರಾಮದ ಸುತ್ತಮುತ್ತ ದೊಡ್ಡ ಸುದ್ದಿ. ಎಲ್ಲರೂ ಸಿಕ್ಕಿದವರು ಸರ್, ಬಹಳ ಖುಷಿ ಆಯ್ತು ನಮ್ಮೂರಿನ ಶಾಲೆಗೆ ಬಂತು ಅಂತ. ಸೊ ಈ ತರದ ಆಕ್ಟಿವಿಟಿಗಳು ಆಗ್ತಾ ಇದೆ. ಈಗ ನಮ್ಮ ಶಾಲೆಯಲ್ಲೋ ಒಂದು ರಾಜ್ಯ ಮಟ್ಟನೋ ಅಥವಾ ಜಿಲ್ಲಾ ಮಟ್ಟದಲ್ಲೋ ಏನೋ ಒಂದು ಆಗ್ತಾ ಇದೆ, ಆಕ್ಟಿವ್ ಇದೆ ಅಂತ ಅನ್ನೋದು ಖಂಡಿತ ಶಾಲೆಯ ಮಟ್ಟಿಗೆ ಒಂದು ಆರೋಗ್ಯಕರವಾದ ಬದಲಾವಣೆ. ಮತ್ತೆ ಅದನ್ನ ಮಾಡುವುದರಿಂದ ಮಕ್ಕಳ ಕಲಿಕೆ ಹೇಗೂ ಇದಾಗ್ತದೆ. ಮತ್ತೊಂದು ಊರಿನಲ್ಲಿ ಈಗ ಇದನ್ನ ಸಮುದಾಯದ, ಈಗ ನಾವು ಮಾಡಿದ ನಾಟಕವನ್ನು ಎಲ್ಲ ಪೇರೆಂಟ್ಸ್ ಅನ್ನು ಕೂತ್ಕೊಳಿಸಿ ತೋರಿಸಿದ್ವಿ ನಾವು ಪೇರೆಂಟ್ಸ್ ಗೆ. ಆಗ ಪೇರೆಂಟ್ಸ್ ಒಂದು ಖುಷಿ ಪಟ್ರು, ಅಯ್ಯೋ ನಮ್ಮ ಮಕ್ಕಳು ಎಷ್ಟು ಚಂದ ನಾಟಕ ಮಾಡ್ತಾರೆ ಅಂತ ಒಂದು. ಎರಡನೇದ್ದು ಆ ನಾಟಕ ಮಾಡುವುದ್ರ ಜೊತೆ ಇಷ್ಟೆಲ್ಲ ಕಲ್ತಿದ್ದಾರೆ ಅವರು, ಮನೆಯಲ್ಲಿ ಹೋಗಿ 3 ಚೀಲ ಮಾಡಿದ್ದಾರೆ, ಹಸಿ ಕಸ ಒಣ ಕಸ ಬೇರೆ ಬೇರೆ ಮಾಡುವಂತ ಒಂದು ಚೀಲ ಮಾಡಿದ್ದಾರೆ ಅಂತೆಲ್ಲ ಅವರು ಬಂದು ನಮ್ಮ ಹತ್ರ ಹೇಳಲಿಕ್ಕೆ ಶುರು ಮಾಡಿದ್ರು. ಸೊ ಮನೆಯಲ್ಲೂ ಕಲಿಕಾ ವಾತಾವರಣದ ಇಂಪಾರ್ಟೆನ್ಸ್ಗಳು, ಮಕ್ಕಳು ಕಲ್ತದ್ದನ್ನು ಅವ್ರು ಹೋಗಿ ಮಾಡುವುದು, ಆ ತರದ್ದು ಬೆಳವಣಿಗೆ ತುಂಬಾ ಚೆನ್ನಾಗಾಗ್ತದೆ ಸರ್. ಅದೊಂಥರ ಅಡ್ವಾಂಟೇಜ್ ಹಳ್ಳಿಯ ಶಾಲೆಗಳ ಮಟ್ಟಿಗೆ. ಇನ್ನೊಂದು ಪ್ರಶ್ನೆಯನ್ನ ಕೇಳಲೇಬೇಕು, ಬಹುಶಃ ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧಿಸುವುದಕ್ಕೆ ಆಂಗ್ಲ ಮಾಧ್ಯಮದಲ್ಲಿ ಮಾತ್ರ ಸಾಧ್ಯ ಅನ್ನುವಂತ ಒಂದು ಭ್ರಮೆ ಇರಬಹುದು, ಈ ಹಿನ್ನೆಲೆಯಲ್ಲಿ ಮಾತೃಭಾಷೆಯ ಒಂದು ಪ್ರಾಮುಖ್ಯತೆ ಏನು ಅಂತ? ಸರ್, ರಾಷ್ಟ್ರ ಮಟ್ಟದಲ್ಲಿ ಬಹುಶಃ ಇಡೀ ದಕ್ಷಿಣ ಭಾರತದಿಂದ ಪ್ರಾದೇಶಿಕ ಭಾಷೆಯಲ್ಲಿ ಬರೆದ ಪ್ರಾಜೆಕ್ಟ್ ನಮ್ಮ ಶಾಲೆಯದ್ದು ಸೆಲೆಕ್ಟ್ ಆಗಿದೆ ಸರ್ ನ್ಯಾಷನಲ್ಸ್. ಹೌದು, ಉತ್ತರ ಭಾರತದಲ್ಲಿ ಹಿಂದಿಯ ಪ್ರಾಜೆಕ್ಟ್ ಗಳು ಸೆಲೆಕ್ಟ್ ಆಗಿದಾವೆ, ದಕ್ಷಿಣದಿಂದ ಪ್ರಾದೇಶಿಕ ಭಾಷೆಯದ್ದು ಕನ್ನಡದ್ದು ಮಾತ್ರ ಸೆಲೆಕ್ಟ್ ಆಗಿರೋದು. ಅದು ಕೊಡಬಲ್ಲ ಕಾನ್ಫಿಡೆನ್ಸ್ ಅನ್ನ ಇಂಗ್ಲಿಷ್ ಕೊಡ್ತದೆ ಅಂತ ನಾನು ಹೇಳುದಿಲ್ಲ ಸರ್. ಕಷ್ಟ. ಅವರಿಗೆ ಅವರ ಪ್ರಾದೇಶಿಕವಾದ ಅವರ ಮಾತೃಭಾಷೆಯಲ್ಲಿ ಮಾತೃಭಾಷಾ ಶಿಕ್ಷಣ ಸ್ವಲ್ಪ ಕಷ್ಟ ಸರ್. ಯಾಕಂದ್ರೆ ನಮ್ಮಲ್ಲಿ ಮಾತೃಭಾಷೆ ಅನ್ನೋದು ತುಂಬಾ ಡೈವರ್ಸ್ ಆದದ್ದು ಕರಾವಳಿಯಲ್ಲಿ. ಕೊಂಕಣಿ, ತುಳು, ಮಲಯಾಳಂ ತುಂಬಾ ಭಾಷೆಗಳಿದೆ. ಬಟ್ ಅಟ್ ಲೀಸ್ಟ್ ಪ್ರಾದೇಶಿಕ ಭಾಷೆಯಲ್ಲಿ ಅವ್ರಿಗೆ ಕಲಿಯುವುದು ಹೆಚ್ಚು ಕಾನ್ಫಿಡೆನ್ಸ್ ಕೊಡುತ್ತದೆ. ಒಂದು ಹಂತದ ನಂತರ ಇಂಗ್ಲಿಷ್ ಮೀಡಿಯಂ ಅನ್ನೋದು ಬೇಕಾಗಬಹುದು. ಅಥವಾ ಈಗ ನಮ್ಮಲ್ಲೆಲ್ಲ ಗವರ್ಮೆಂಟ್ ಶಾಲೆಗಳಲ್ಲಿ ಕಳೆದ ಸುಮಾರು 15-20 ವರ್ಷಗಳಿಂದ 1ನೇ ಕ್ಲಾಸಿಂದಲೇ ಇಂಗ್ಲಿಷ್ ಇದೆ. ಬಹಳ ಜನ ಹೌದಾ ಅಂತ ಕೇಳ್ತಾರೆ ಸರ್ ಇದನ್ನ ಹೇಳಿದಾಗ. 1ನೇ ಕ್ಲಾಸಿಂದಲೇ ಒಂದು ಸರ್ಕಾರಿ ಶಾಲೆಗಳಲ್ಲಿ ಇಂಗ್ಲಿಷ್ ಇದೆ, ಇಂಗ್ಲಿಷ್ ಒಂದು ಭಾಷೆ ಕಲಿಸ್ತಾರೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ ಇನ್ನು ಕೂಡ. ಆ ಕಾರಣಕ್ಕೆ ಇಂಗ್ಲಿಷ್ ಮೀಡಿಯಂಗೆ ಸೇರಿಸ್ತಾ ಇರುವವರು ಇದ್ದಾರೆ. ಕೆಲ ಒಂದು ಬದಲಾವಣೆ ಆಗ್ತದೆ ಅಂತಲೇ ಅನಿಸ್ತದೆ ನನಗೆ. ಒಳ್ಳೆಯದು ಅರವಿಂದ್ ಕುಡ್ಲಾ ಅವರೇ, ರಾಷ್ಟ್ರ ಮಟ್ಟದಲ್ಲಿ ವಿಪ್ರೋ ಅರ್ಥಿಯನ್ ಯೋಜನಾ ಪ್ರಶಸ್ತಿಯನ್ನ ನೀವು ನಿಮ್ಮ ಶಾಲೆಗೆ ಪಡ್ಕೊಂಡಿದ್ದೀರಿ. ಇದರಲ್ಲಿ ಮಕ್ಕಳ ಪರಿಶ್ರಮದ ಜೊತೆ ಜೊತೆಗೆ ಶಿಕ್ಷಕರ ಪರಿಶ್ರಮವೂ ಕೂಡ ಇದೆ ಅಂತ ನನಗೆ ಅನಿಸ್ತದೆ. ನಿಮ್ಮ ಅನುಭವವನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮ್ಮನ್ನ ಆಕಾಶವಾಣಿಗೆ ಕರೆದು ಅಂದ್ರೆ ಆಕಾಶವಾಣಿ ಜೊತೆ ಮಾತನಾಡಲಿಕ್ಕೆ ನಮ್ಮ ಅನುಭವವನ್ನ ಹಂಚಿಕೊಳ್ಳಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ನನ್ನೆಲ್ಲ ಶಾಲೆಯ ಮಕ್ಕಳ, ಪೋಷಕರ, ಶಿಕ್ಷಕರ ಪರವಾಗಿ ನಾನು ಆಕಾಶವಾಣಿ ಕೃತಜ್ಞತೆಗಳನ್ನು ಹೇಳ್ತೇನೆ. ಒಳ್ಳೆಯದು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ವಿಪ್ರೋ ಅರ್ಥಿಯನ್ ರಾಷ್ಟೀಯ ಪ್ರಶಸ್ತಿ ಪಡೆದ ಮೂಡಂಬೈಲು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕ ಅರವಿಂದ ಕುಡ್ಲಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು ಟಿಎಸ್ ಪ್ರಸಾದ್. ಡಾಕ್ಟ್ರೆ, ನಂಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಾದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ ರಮಣ, ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 2020-2013 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 2020-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ, ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ, ಯೋಜನಾ ವೆಚ್ಚದ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆಯಾಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ಇದೀಗ ಚೊಕ್ಕಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯಚಟುವಟಿಕೆಯ ಕುರಿತು ಸುಳ್ಯ ತಾಲೂಕು ಮೋಹನ್ ಕುಮಾರ್ ಪಿ ಅವರೊಂದಿಗೆ ಸಂದರ್ಶನ. ಮೋಹನ್ ಕುಮಾರ್ ಅವರು ನಮಸ್ಕಾರ. ನಮಸ್ತೆ ಸರ್. ಗ್ರಾಮೀಣ ಪ್ರದೇಶದಲ್ಲಿ ಆರ್ಥಿಕ ಚಟುವಟಿಕೆಯನ್ನು ಮಾಡುವಂತಹ ಒಂದು ಪ್ರಮುಖ ಸಂಸ್ಥೆ ಅಂತಂದ್ರೆ ಸಹಕಾರ ಸಂಸ್ಥೆಗಳು, ಸಹಕಾರ ಸಂಘಗಳು. ಚೊಕ್ಕಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವು ಕೂಡ ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದೆ ಅನ್ನೋ ಮಾತನ್ನು ನಾವು ಕೇಳಿದ್ದೀವಿ. ಹೇಳಿ, ಇದರ ಒಂದು ಚಟುವಟಿಕೆ, ಇದರ ಒಂದು ಕಾರ್ಯವ್ಯಾಪ್ತಿ, ಏನೇನು ಕ್ಷೇತ್ರದಲ್ಲಿ ಜನರಿಗೆ ನೀವು ಸೇವೆಯನ್ನು ಒದಗಿಸ್ತಾ ಇದ್ದೀರಿ? ಮೊದಲಿಗೆ ಈ ಸಂಸ್ಥೆಯ ಹಿನ್ನೆಲೆಯ ಬಗ್ಗೆ ಒಂದು ಸ್ವಲ್ಪ ಹೇಳುವ ಅಂತ ನನ್ನ ಅಭಿಪ್ರಾಯ. ಹಾಗಿರುವಾಗ 1921 ಈ ಸಂಸ್ಥೆ ಪ್ರಾರಂಭವಾಯಿತು. ಈಗ ಶತಮಾನೋತ್ಸವವನ್ನು ಆಚರಿಸುತ್ತಿರುವಂತಹ ಈ ಸಂಸ್ಥೆ ಅವಾಗಿನ ಕಾಲದಲ್ಲಿ ಸಹ ತುಂಬಾ ಏಳು ಬೀಳುಗಳಿಂದ ಎದ್ದು ಬಿದ್ದು ಎದ್ದು ಬಿದ್ದು ಮೇಲೆ ಬಂದಂತಿರುವಂತಹ ಸಂಸ್ಥೆ. ಆ ಕಾಲದಲ್ಲಿ ಒಂದಿಷ್ಟು ಮೊಗ್ರದವರ ಮನೆತನದ ಮನೆಯಲ್ಲಿ ಮತ್ತೆ ಇಲ್ಲಿ ಕೋರ್ತುಗುಳಿಯವರ ಮನೆತನದವರ ಮನೆಗಳಲ್ಲಿ ಇದ್ದಂತಹ ಸಂಸ್ಥೆ. ಆನಂತರ 1952 ಇಸವಿಯಲ್ಲಿ ಈಗ ನಮ್ಮ ಕುಕ್ಕುಜಡ್ಕದಲ್ಲಿ ನಾವು ಇರುವಂತಹ ಜಾಗ, ಆ ಜಾಗಕ್ಕೆ ಪೈಲೂರು ಮಹಾಬಲೇಶ್ವರಯ್ಯನವರು ದಾನ ಮಾಡಿದಂತಹ ಜಾಗದಲ್ಲಿ 1952 ಕಟ್ಟಡವನ್ನು ಕಟ್ಟಿಕೊಂಡು ಅಲ್ಲಿಂದ ಪ್ರಾರಂಭ ಬಂತು. ಆನಂತರ 1976 ಅಂದ್ರೆ ಇದು ಅವಳಿ ಗ್ರಾಮಗಳು, ಅಮರ ಮುಡ್ನೂರು ಮತ್ತೆ ಅಮರ ಪಡ್ನೂರು ಅಂತ ಅವಳಿ ಗ್ರಾಮಗಳು, ಈ ಎರಡು ಗ್ರಾಮಗಳಲ್ಲಿ ಚೊಕ್ಕಡಿಯಲ್ಲಿ ಕೂಡ ಒಂದು ಸಹಕಾರಿ ಸಂಸ್ಥೆ ಇತ್ತು, ಕುಕ್ಕುಜಳಕದಲ್ಲಿ ಕೂಡ ಒಂದು ಸಹಕಾರಿ ಸಂಸ್ಥೆ, ಇದು ಎರಡು ಕೂಡ ಅಮಲ್ಗೇಷನ್ ಆಗಿ 1976 ಇಲ್ಲಿ ಈಗ ಸದೃಢವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇಲ್ಲಿ ಒಂದು ಕಾರ್ಯ ವ್ಯಾಪ್ತಿಯ ಬಗ್ಗೆ ಹೇಳಿದ್ರೆ ಎರಡು ಗ್ರಾಮಗಳು ಸೇರಿಕೊಂಡು ಆಗಿರುವಂತಹ ಒಂದು ಸಂಸ್ಥೆ ಅಂತ ಹೇಳಿರಿ. ಪ್ರಮುಖವಾಗಿ ಕೃಷಿ ಪ್ರಧಾನವಾದಂತಹ ಒಂದು ಪ್ರದೇಶ ಇದು, ಇಲ್ಲಿಯ ಪ್ರಮುಖ ಬೆಳೆಗಳು, ಎಷ್ಟು ಕುಟುಂಬಗಳು ಇಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ? ಕುಟುಂಬಗಳು ಅಂದ್ರೆ ನಮ್ಮ ವ್ಯಾಪ್ತಿಯಲ್ಲಿ ಬರುವ ಹಾಗೆ ಸುಮಾರು 1800 ಕುಟುಂಬಗಳಿದೆ ಈ ಎರಡು ಗ್ರಾಮಗಳಲ್ಲಿವೆ. ನಮ್ಮ ಸೊಸೈಟಿಯಲ್ಲಿ ಸದಸ್ಯರಾಗಿರುವಂತವರು ಸುಮಾರು 2,500 ಜನರಷ್ಟು ಸದಸ್ಯರುಗಳಿದ್ದಾರೆ. ಇವರ ಕೃಷಿ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕಾದಂತಹ ವ್ಯವಸ್ಥೆಗಳು ಅಂದ್ರೆ ಕ್ಯಾಂಪ್ಕೊ ಸಂಸ್ಥೆಯೊಂದಿಗೆ ಸಹಕಾರ ಮಾಡಿಕೊಂಡು ನಾವು ಅಡಿಕೆ, ಇಲ್ಲಿಯ ಪ್ರಮುಖ ಬೆಳೆ ಅಡಿಕೆ ಆಗಿರೋದ್ರೆ ಅಡಿಕೆ ಮಾರಾಟ ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೇವೆ. ಉಳಿದಂತೆ ಅವರಿಗೆ ಬೇಕಾದಂತಹ ಕೃಷಿ ಮಾಡಲಿಕ್ಕೆ ಅವಶ್ಯಕತೆ ಇರುವಂತಹ ಗೊಬ್ಬರ ಇದನ್ನು ಕೂಡ ನಾವು ಮಾರಾಟವನ್ನು ಇಲ್ಲಿ ಜನರಿಗೆ ಸುಲಭ ರೀತಿಯಲ್ಲಿ ಮತ್ತೆ ಕಡಿಮೆ ವೆಚ್ಚಗಳಲ್ಲಿ ಸಿಗುವ ಹಾಗೆ ನೋಡ್ಕೊಳ್ತಾ ಇದ್ದೇವೆ. ಇನ್ನೊಂದು ಅವರಿಗೆ ಬೇಕಾಗುವಂಥದ್ದು ಈಗ ಕೃಷಿಗೆ ಬಹಳ ಅಗತ್ಯ ಇರುವಂತಹ ಕೃಷಿ ಪರಿಕರಗಳು, ಅಂದ್ರೆ ಅದು ಬೇಕಾದ ಪೈಪ್ ಫಿಟ್ಟಿಂಗ್ಸ್, ಪೈಪ್ಸ್, ಪಂಪ್ಗಳಿಗೆ ವ್ಯವಸ್ಥೆಗಳು ಇಂಥದನ್ನು ಕೂಡ ನಮ್ಮಲ್ಲಿಂದ ಮಾರಾಟದ ರೀತಿಯಲ್ಲಿ ಆಗ್ತಾ ಇದೆ ಕೃಷಿಗೆ ಸಂಬಂಧಿಸಿದ ಹಾಗೆ. ಹಾಗೆ ಇನ್ನು ನಮ್ಮ ಸದಸ್ಯರಿಗೆ ಹೆಚ್ಚಿನ ರೀತಿಯ ಸೌಲಭ್ಯಗಳು ಇಲ್ಲಿ ದೊರೆಯಬೇಕು ಅನ್ನೋ ದೃಷ್ಟಿಕೋನದಿಂದ ನಮ್ಮಲ್ಲಿ ವ್ಯಾಪಾರ ವಿಭಾಗವನ್ನು ನಾವು ಮಾಡಿಕೊಂಡಿದ್ದೇವೆ. ದಿನನಿತ್ಯದ ಜೀನ್ಸ್ ವ್ಯಾಪಾರಗಳು ಕೂಡ ನಮ್ಮಲ್ಲಿ ಇದೆ, ಮತ್ತೆ ಪಡಿತರ ವಿತರಣೆ ವಿಭಾಗವನ್ನು ಕೂಡ ನಾವು ಹೊಂದಿಕೊಂಡಿದ್ದೇವೆ, ಅದು ಕೂಡ ನಮ್ಮಲ್ಲಿ ವ್ಯವಹರಿಸ್ತಾ ಇದ್ದೇವೆ ನಾವು. ಇನ್ನು ಅಂದ್ರೆ ಅವರಿಗೆ ಹೆಚ್ಚಿನವರಿಗೆ ಕೃಷಿಗೆ ಬೇಕಾದಂತಹ ಸಾಲಗಳು ಇದನ್ನು ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೇವೆ ಅವರಿಗೆ. ಈಗ ಖಾಸಗಿಯಾಗಿ ಸಾಕಷ್ಟು ಅಂಗಡಿಗಳಲ್ಲಿಯೂ ಕೂಡ ಇಂತಹ ಒಂದು ಕೃಷಿಗೆ ಪೂರಕವಾದಂತಹ ಒಂದು ಸಾಧನ ಸಲಕರಣೆಗಳನ್ನು ಖರೀದಿ ಮಾಡುವುದಕ್ಕೆ ಅವಕಾಶ ಇದೆ. ಆದರೆ ಇಂತಹ ಒಂದು ಸಹಕಾರ ಸಂಘಗಳ ಮೂಲಕ ಖರೀದಿ ಮಾಡಿದ್ರೆ ಸಂಘದ ಸದಸ್ಯರಿಗೆ ಏನು ಅನುಕೂಲತೆ ಇದೆ? ಸಂಘದ ಸದಸ್ಯರಿಗೆ ಅನುಕೂಲತೆ ಅಂದ್ರೆ ನಾವು ಕ್ವಾಲಿಟಿಯಲ್ಲಿ ಒಂದು ಕಾಂಪ್ರಮೈಸ್ ಅನ್ನು ಮಾಡಿಕೊಳ್ಳೋದಿಲ್ಲ, ಉತ್ತಮವಾದ ಕ್ವಾಲಿಟಿಯ ವಸ್ತುಗಳನ್ನೇ ತಂದು ರೈತರಿಗೆ ನಾವು ಅದನ್ನ ಕೊಡುವಂತ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೇವೆ. ಇನ್ನೊಂದು ಹೇಗೆಂತಂದ್ರೆ ಅವರಿಗೆ ನಮ್ಮಲ್ಲಿ ಸಾಲದ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ನಾವು. ಒಬ್ಬ ಖರೀದಿದಾರ ಬಂದ ಇಲ್ಲ ನನಗೆ ಇವತ್ತು ಇಂಥದ್ದು ಬೇಕು, ನನಗೆ ಇವತ್ತು ದುಡ್ಡಿಲ್ಲ ನಮ್ಮ ಹತ್ರ ಅಂತಂದಾಗ, ಇಲ್ಲ ನಮ್ಮಲ್ಲಿ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಇದೆ, ಈ ಸಾಲಕ್ಕೆ ನೀವು ಅಪ್ಲೈ ಮಾಡಿ, ಈ ಸಾಲವನ್ನು ತಗೊಂಡು ನೀವು ನಮ್ಮಲ್ಲಿಂದ ಪರಿಕರಗಳನ್ನ ಪರ್ಚೇಸ್ಗಳನ್ನ ಮಾಡಿಕೊಂಡು ಹೋಗಬಹುದು ಅನ್ನುವಂತ ಒಂದು ವ್ಯವಸ್ಥೆಯೂ ಇದೆ. ಈಗ ಇನ್ನೊಂದು ವಿಚಾರ ಅಂತಂದ್ರೆ, ಈಗ ಬೇರೆ ಅಂಗಡಿಗಳಲ್ಲಿ ಹೋದ್ರೆ ಸಾಕಷ್ಟು ವೈವಿಧ್ಯತೆ ಇರುವುದನ್ನ ನಾವು ನೋಡ್ತೀವಿ. ಇದು ಬೇಕು, ಅದು ಬೇಕು, ಅದು ಬೇಕು, ಯಾವ್ದು ಬೇಕಿದ್ರು ಕೂಡ ಆಯ್ಕೆ ಮಾಡಿಕೊಳ್ಳೋದಕ್ಕೆ ಒಂದು ಸ್ವಾತಂತ್ರ್ಯ ಇದೆ ಅಂತ ಹೇಳಿ. ಆದ್ರೆ ಈ ಸಹಕಾರ ಸಂಘಗಳ ಅಥವಾ ನಿಮ್ಮ ಪತ್ತಿನ ಸಹಕಾರ ಸಂಘಗಳ ಮೂಲಕ ಖರೀದಿ ಮಾಡೋದು ಇಂತಹ ಅವಕಾಶ ಇದೆಯಾ? ಅಂದ್ರೆ ತುಂಬಾ ಇದೆ, ವೆರೈಟೀಸ್ ಇದೆ ಅಂತ ಹೇಳುದಿಲ್ಲ, ಆದ್ರೆ ನಮಗೆ ಒಂದು ಗುಣಮಟ್ಟದ್ದು ಮತ್ತೆ ಒಂದಿಷ್ಟು ವೆರೈಟಿಗಳು ನಮ್ಮ ಹತ್ರ ಕೂಡ ಇದೆ. ಮತ್ತೆ ಇಲ್ಲದಿದ್ರೆ ಅವ್ರಿಗೆ ಬೇಕು ಅಂತೇಳಿ ಇಂಥದೇ ಬೇಕು ಅಂತಿದ್ರೆ ನಾವು ಅಂಥದನ್ನೇ ತರಿಸಿಕೊಡುವಂತ ವ್ಯವಸ್ಥೆಗಳನ್ನು ಕೂಡ ನಾವು ಮಾಡ್ತಿದ್ದೇವೆ. ಹೆಚ್ಚಿನ ರೈತರಿಗೆ ಈಗ ನೀವು ಹೇಳಿದಾಗೆ ಸಿಟಿಗಳಿಗೆ ಹೋಗಿ ಪರ್ಚೇಸ್ ಮಾಡೋದು ಕಷ್ಟ, ಅಥವಾ ಒಂದು ಸಣ್ಣ ವಸ್ತುಗೆ ಅವರು ಸಿಟಿಗೆ ಹೋಗಬೇಕಾಗ್ತದೆ. ಇದು ಇದನ್ನೆಲ್ಲ ವೆಚ್ಚಗಳನ್ನ ಭರಿಸ್ಕೊಂಡು ನಾವು ಬೇರೆಯನ್ನು ಪರ್ಚೇಸ್ ಮಾಡುವಾಗ ಅದರ ಜೊತೆಯಲ್ಲಿ ಅವ್ರು ಹೇಳಿದಂತ ಪ್ರಾಡಕ್ಟ್ಗಳನ್ನೇ ನಾವು ಖರೀದಿ ಮಾಡಿ ಅವರಿಗೆ ಇಲ್ಲಿ ಸಿಗುವಂತ ವ್ಯವಸ್ಥೆಗಳನ್ನ ಮಾಡ್ತಾ ಇದ್ದೇವೆ. ಈಗ ಸಾಮಾನ್ಯವಾಗಿ ರಸಗೊಬ್ಬರದ ಪೂರೈಕೆಯಲ್ಲಿ ವಿಳಂಬ ಆಗ್ತದೆ ಅಂತ ರೈತರು ಹೇಳುವಂತಹ ಒಂದು ಮಾತು, ನಮಗೆ ಬೇಕಾದಾಗ ಬೇಕಾದಷ್ಟು ಪ್ರಮಾಣದಲ್ಲಿ ರಸಗೊಬ್ಬರ ಪೂರೈಕೆ ಆಗುವುದಿಲ್ಲ ಅಂತ ಹೇಳಿ, ಈ ಕೃಷಿ ಪತ್ತಿನ ಒಂದು ಸಹಕಾರ ಸಂಘದಲ್ಲಿ ಇದನ್ನ ಸಂಗ್ರಹಿಸಿ ಇಟ್ಟುಕೊಳ್ಳುವಂತಹದ್ದು ಹಾಗೂ ರೈತರಿಗೆ ಪೂರೈಕೆ ಮಾಡುವಂತಹದ್ದು ಯಾವ ರೀತಿಯ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ರಿ? ಸರಿ, ಈಗ ನಾವು ಹೇಳಬೇಕು ಅಂತಂದ್ರೆ ಸಾಮಾನ್ಯವಾಗಿ ನಾವು ಈಗ ಫೆಬ್ರವರಿ ಮಾರ್ಚಿಂದಲೇ ನಾವು ನಮ್ಮ ಸಂಸ್ಥೆಗಳಲ್ಲಿ ಸ್ಟಾಕ್ ಮಾಡಲಿಕ್ಕೆ ಪ್ರಯತ್ನಿಸ್ತೇವೆ. ಒಂದು ಇನ್ನೊಂದು ಹೇಗೆ ಅಂತಂದ್ರೆ ಆಲ್ಮೋಸ್ಟ್ ಇವಾಗಲೇ ನಾವು ಮಾರ್ಚಿಯ ಒಳಗಡೆ ಎಲ್ಲ ಸಂಸ್ಥೆಗಳು ಕೂಡ ಮಾರ್ಚಿಯ ಒಳಗಡೆ ನಾವು ಅವರಿಗೆ ಅಡ್ವಾನ್ಸ್ ಪೇಮೆಂಟ್ಗಳನ್ನ ಮಾಡಿ ನಮ್ಮ ಒಂದಿಷ್ಟು ನಮಗೆ ರಸಗೊಬ್ಬರಗಳು ಬೇಕು ಅದನ್ನು ನಮಗೆ ಸಪರೇಟ್ ಆಗಿ ನೀವು ಕೊಡಬೇಕು ಅಂತ ಹೇಳೋ ದೃಷ್ಟಿಕೋನದಿಂದ ಅವರಿಗೆ ಅಡ್ವಾನ್ಸ್ ಅನ್ನು ಮಾಡಿ ನಾವು ಸ್ಟಾಕ್ ಅನ್ನ ವ್ಯವಸ್ಥೆಗಳನ್ನು ಮಾಡ್ತೇವೆ. ಆಲ್ಮೋಸ್ಟ್ ನಮಗೆ ಏಪ್ರಿಲ್ ಮೇ ಒಳಗಡೆ ನಮ್ಮಲ್ಲಿ ಏನು ಈ ರಸಗೊಬ್ಬರಗಳ ದಾಸ್ತಾನು ಖಂಡಿತವಾಗ್ಲೂ ಬರ್ತಿರ್ತದೆ. ಜನರು ಸಾಮಾನ್ಯ ಮೇ 15 ನಂತರ ಜೂನ್ನಲ್ಲಿ ಹೆಚ್ಚು ಬೇಡಿಕೆ ಬರ್ತದೆ, ಆ ಸಂದರ್ಭಗಳಿಗೆ ನಮ್ಮಲ್ಲಿ ಎಲ್ಲವೂ ದಾಸ್ತಾನು ಇರುತ್ತದೆ. ಈ ಸದ್ಯದ ಮಟ್ಟಿಗೆ ನಮ್ಮಲ್ಲಿ ಈ ವರ್ಷ ಎಲ್ಲ ಅಂತ ಪ್ರಾಬ್ಲಮ್ಗಳು ಆಗಲಿಲ್ಲ. ಹಿಂದಿನ ವರ್ಷ ಒಂದು ಸ್ವಲ್ಪ ಯೂರಿಯಾಕ್ಕೆ ಎಲ್ಲ ಪ್ರಾಬ್ಲಮ್ ಬಂದಿತ್ತು, ಬಟ್ ಈ ಸರಿ ಆ ಪ್ರಾಬ್ಲಮ್ಗಳು ಇಲ್ಲ, ಆಲ್ಮೋಸ್ಟ್ ನಾವು ವ್ಯವಸ್ಥೆಗಳನ್ನ ಮಾಡಿಕೊಟ್ಟಿದ್ದೇವೆ. ವಾರ್ಷಿಕವಾಗಿ ಇಷ್ಟೇ ಬೇಡಿಕೆ ಇದೆ ಅಂತ ನೀವು ಪೂರ್ವ ಯೋಜನೆ ಏನಾದ್ರು ಮಾಡ್ಕೊಳ್ತೀರಾ? ವಾರ್ಷಿಕವಾಗಿ ಇಷ್ಟೇ ಬೇಡಿಕೆ ಇರ್ತದೆ ಅಂತ ನಮಗೆ ಒಂದು ಅಂದ್ರೆ ನಾವು ಹಿಂದಿನ ಒಂದು 3-4 ವರ್ಷಗಳನ್ನ ಕ್ಯಾಲ್ಕುಲೇಷನ್ ತಗೊಂಡು ಅಧ್ಯಯನ ಮಾಡಿಕೊಂಡು ಅದಕ್ಕೆ ಬೇಕಾದ ಹಾಗೆ ನಾವು ಒಂದಿಷ್ಟು ಬೇಕಾಗಬಹುದು ಅನ್ನೋ ದೃಷ್ಟಿಕೋನದಿಂದ ನಾವು ಅದನ್ನು ಅಷ್ಟು ಪರ್ಚೇಸ್ಗಳನ್ನ ಮಾಡಿರ್ತೇವೆ. ಕೆಲವು ಸಂದರ್ಭಗಳಲ್ಲಿ ಏನಾಗ್ತದೆ ಅಂತಂದ್ರೆ ನಮ್ಮಲ್ಲಿ ಇದ್ದು ಕೂಡ ಬೇರೆ ನಮ್ಮ ಗ್ರಾಮದ ರೈತರಲ್ಲದೆ ಹೊರಗಿನ ಗ್ರಾಮದ ರೈತರು ಕೂಡ ಬರ್ತಾರೆ, ಅಂತ ಸಂದರ್ಭದಲ್ಲಿ ಅವರಿಗೂ ಕೂಡ ನಾವು ಅದನ್ನು ಮಾರಾಟ ಮಾಡುವಂತಹ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದೇವೆ. ಅದು ಸಂಘದ ಹಿತದೃಷ್ಟಿಯಿಂದ, ಸಂಘಕ್ಕೆ ಏನಾದರೂ ಒಂದಿಷ್ಟು ಕಿಂಚಿತ್ ಲಾಭಗಳು ಆಗ್ತದೆ ಅನ್ನೋ ದೃಷ್ಟಿಕೋನದಿಂದ ಅದನ್ನು ಕೂಡ ಮಾಡ್ತಾ ಇದ್ದೇವೆ ನಾವು. ಈಗ ಈ ಕಾಂಪ್ಲೆಕ್ಸ್ ಫರ್ಟಿಲೈಸರ್ ಅಂತ ಹೇಳ್ತೀವಿ, ಸಂಯುಕ್ತ ರಸಗೊಬ್ಬರಗಳು, ಅದರ ಬದಲಿಗೆ ನೀವು ನೇರ ರಸಗೊಬ್ಬರವನ್ನ ಬಳಕೆ ಮಾಡಿ ಅಂತ ಏನಾದ್ರೂ ರೈತರಿಗೆ ಹೇಳ್ತೀರಾ? ಅಂದ್ರೆ ನಾವು ಏನ್ ಹೇಳ್ತೇವೆ ಅಂತಂದ್ರೆ, ಅವರಿಗೆ ಬೇಕಾದ ಹಾಗೆ ಅಂದ್ರೆ ಆಲ್ರೆಡಿ ಕಾಂಪ್ಲೆಕ್ಸ್ ಆಗಿರುವುದನ್ನು ಪರ್ಚೇಸ್ ಮಾಡೋ ಬದಲು ಬಿಡಿ ಬಿಡಿಯನ್ನ ನೀವು ಪರ್ಚೇಸ್ ಮಾಡಿ ಅದನ್ನು ಇಷ್ಟಿಷ್ಟೇ ಪ್ರಮಾಣದಲ್ಲಿ ನೀವು ಮಿಕ್ಸ್ ಮಾಡಿಕೊಂಡು ಅದನ್ನು ಇಮಿಡಿಯೇಟ್ ನೀವು ನಿಮ್ಮ ಕೃಷಿ ಭೂಮಿಗಳಿಗೆ ಉಪಯೋಗಿಸಿ ಅಂತ ಹೇಳುವಂತದನ್ನ ಮಾಹಿತಿಗಳನ್ನ ಕೊಡ್ತಾ ಇದ್ದೇವೆ. ಆದ್ರೆ ಜನರು ಹೆಚ್ಚಿನ ಇದೇನಂತಂದ್ರೆ ಈಸಿಯಲ್ಲಿ ಸಿಗಬೇಕು, ಸುಲಭದಲ್ಲಿ ಹಾಕಬೇಕು ಅನ್ನುವಂತ ದೃಷ್ಟಿಕೋನದಿಂದ ಸ್ವಲ್ಪ ಅದರ ಬಗ್ಗೆ ಗಮನ ಕೊಡೋರು ಕಡಿಮೆ. ಆಲ್ಮೋಸ್ಟ್ ಕಾಂಪ್ಲೆಕ್ಸ್ ಬೇಕು ಅಂತೇಳಿ ಡಿಮಾಂಡ್ ಮಾಡೋರೇ ಹೆಚ್ಚು ರೈತರು ಇರ್ತಾರೆ. ಈಗ ರೈತರಿಂದ ಈ ಸಂಘದ ಮೂಲಕ ಒಂದಷ್ಟು ಕುರಿ ಗೊಬ್ಬರವೋ ಎರೆಗೊಬ್ಬರವೋ ಅಥವಾ ಇನ್ನೇನು ಆಡಿನ ಗೊಬ್ಬರ ಇಂಥದ್ದು ಬೇಕು ಅಂತ ಕೇಳುವುದು ಇದೆಯಾ? ಕುರಿ ಗೊಬ್ಬರ ಆಡಿನ ಗೊಬ್ಬರದ ಡಿಮಾಂಡ್ ಸ್ವಲ್ಪ ಕಡಿಮೆ ಇರ್ತದೆ ನಮಗೆ. ಆದ್ರೆ ಹಿಂಡಿಗಳಲ್ಲಿ, ಬೇವಿನ ಹಿಂಡಿ ಇರ್ಬೋದು, ಕಡಲೆ ಹಿಂಡಿ ಅಥವಾ ನೆಲಗಡಲೆ ಹಿಂಡಿ, ಇಂಥ ಹಿಂಡಿಗಳ ಗೊಬ್ಬರಗಳನ್ನೇ ಸ್ವಲ್ಪ ಡಿಮಾಂಡ್ ಇದೆ ನಮಗೆ. ಇದೆಲ್ಲ ಎಲ್ಲಿಂದ ಪೂರೈಕೆ? ಇದು ಹಿಂಡಿಗಳನ್ನೆಲ್ಲ ಮೈಸೂರು ಹಾಸನ ಸೈಡ್ ಇಂದ ಪರ್ಚೇಸ್ ಗಳನ್ನ ಮಾಡ್ಕೊಳ್ತೇವೆ. ಮತ್ತೆ ಬೇರೆ ರಸಗೊಬ್ಬರಗಳನ್ನೆಲ್ಲ ನಾವು ಮಂಗಳೂರು ಫೆಡರೇಷನ್ ಮತ್ತೆ ಉಪ್ಪಿನಂಗಡಿ ಅವರು ಡೀಲರ್ಸ್ ಇದಾರೆ, ಉಪ್ಪಿನಂಗಡಿ ಸೊಸೈಟಿ ಡೀಲರ್ ಅವರ ಅಂತ ಕಡೆಯಿಂದ, ಇಂದ್ರ ಫರ್ಟಿಲೈಸರ್ಸ್ ದೊಡ್ಡ ದೊಡ್ಡ ಡೀಲರ್ಸ್ ಗಳಿಂದ ಕೆಲವು ಪರ್ಚೇಸ್ ಗಳನ್ನ ಮಾಡ್ತೇವೆ. ಇಫ್ಕೋ ಇಂಥದ್ದು ಗೊಬ್ಬರಗಳನ್ನೆಲ್ಲ ನೇರ ನಾವು ಕಂಪನಿಯಿಂದಲೇ ಪರ್ಚೇಸ್ ಗಳನ್ನ ಮಾಡ್ಕೊಳ್ತೇವೆ. ಹೋಲ್ಸೇಲ್ ದರದಲ್ಲಿ ನಿಮ್ಗೆ ಸಿಗ್ತದೆ? ಎಲ್ಲ ಹೋಲ್ಸೇಲ್ ದರದಲ್ಲೇ ಸಿಗ್ತದೆ ಸರ್. ಆಮೇಲೆ ಈಗ ಮಳೆಗಾಲದಲ್ಲಿ ವಿಶೇಷವಾಗಿ ಬೋರ್ಡ್ ಸಿಂಪರಣೆಗೆ ಬೇಕಾಗಿರುವಂತಹ ಮೈಲ್ ತುತ್ತು ಮತ್ತು ಸುಣ್ಣ ಇದರ ಪೂರೈಕೆ ಆಗಬಹುದು ಅಥವಾ ಬೇರೆ ರಾಸಾಯನಿಕಗಳ ಸ್ಟಾಕ್ ಆಗಬಹುದು, ಇದರ ಒಂದು ಸಂಗ್ರಹಣೆ ಎಲ್ಲ ಹೇಗೆ? ನೀವು ಹೇಳಿದಾಗ ಈಗ ಅತಿ ಅವಶ್ಯಕತೆ ಇರುವುದು ಇಲ್ಲಿಯ ರೈತರಿಗೆ ಏನಂದ್ರೆ ಮಳೆಗಾಲ ಪ್ರಾರಂಭ ಆದ ತಕ್ಷಣ ಮೈಲ್ ತುತ್ತು ಬೋರ್ಡ್ ದ್ರಾವಣ ಇಲ್ಲದಿದ್ರೆ ನಮ್ಮ ಅಡಿಕೆ ಉಳಿಯುವುದಿಲ್ಲ ಅಂತ ಹೇಳುವಂತದ್ದು ಕಟು ಸತ್ಯ. ಇದಕ್ಕೋಸ್ಕರ ನಾವು ಏನ್ ಮಾಡ್ತೇವೆ, ನಮಗೆ ಈಗ ನೀವು ಹೇಳಿದಾಗೆ ನಾವು ಈ ತಿಂಗಳಲ್ಲೇ ಬುಕ್ಕಿಂಗ್ ಅನ್ನು ಮಾಡಿಟ್ಟಿರ್ತೇವೆ. ನಮಗೆ ಒಂದು ಇಷ್ಟು ಟನ್ ಮೈಲ್ತುತ್ತುಗಳು ಬೇಕಾಗ್ತದೆ, ಇಷ್ಟು ಇಷ್ಟನ್ನು ಸುಣ್ಣಗಳು ಬೇಕಾಗ್ತದೆ ಅಂತ. ಹಾಗಾಗಿ ಮೈಲ್ತುತ್ತುಗಳನ್ನ ನಾವು ಈಗಾಗಲೇ ಬುಕ್ ಮಾಡಿ ಇಟ್ಟು ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಒಳಗಡೆ ನಮ್ಮಲ್ಲಿ ಸ್ಟಾಕ್ ಇಟ್ಕೊಳ್ಳಿರ್ತೇವೆ. ಸಾಮಾನ್ಯ ಮೇಲ್ ಅಷ್ಟು ಜೂನ್ ಅಲ್ಲಿ ಅದನ್ನು ನಾವು ಡಿಸ್ಪೋಸ್ ಮಾಡಲಿಕ್ಕೆ ಪ್ರಾರಂಭಿಸ್ತೇವೆ. ಇದನ್ನು ಕೂಡ ಹಾಗೆ ನಾವು ಸುಮಾರು 2-3-4 ವರ್ಷಗಳನ್ನ ಏನು ಅಧ್ಯಯನ ಮಾಡಿಕೊಂಡು ನಮಗೆ ಎಷ್ಟು ಬೇಕಾಗ್ತದೆ ಅನ್ನುವಂತ ಯೋಚನೆ ಇಟ್ಕೊಂಡೇ ನಾವು ಪರ್ಚೇಸ್ ಗಳನ್ನ ಮಾಡಿಟ್ಟಿರ್ತೇವೆ. ಇದರಿಂದಾಗಿ ರೈತರಿಗೆ ಖಂಡಿತವಾಗ್ಲೂ ನಮ್ಮಲ್ಲಿ ಈಗಿನ ಒಂದು 3-4 ವರ್ಷಗಳಿಂದ ಕಡಿಮೆ ಅಂತೂ ಆಗ್ಲಿಲ್ಲ, ಬೇಕಾದಷ್ಟನ್ನು ಪೂರೈಕೆಗಳನ್ನ ಮಾಡ್ತಾ ಇದ್ದೇವೆ. ಈಗ ಯಾವುದೇ ಸಂದರ್ಭದಲ್ಲಿ ಇದರ ರಸಗೊಬ್ಬರ ಆಗ್ಬಹುದು ಅಥವಾ ಈ ರಾಸಾಯನಿಕಗಳಾಗ್ಬಹುದು, ಇವುಗಳ ಗುಣಮಟ್ಟದಲ್ಲಿ ಕಳಪೆ ಅಂತ ಕಂಡು ಬಂದದಿದೆಯಾ? ಸರ್, ನನಗೆ ಕಳೆದ ವರ್ಷ ಅಲ್ಲ, ಅದ್ರ ಹಿಂದಿನ ವರ್ಷಕ್ಕೆ ಅಂದ್ರೆ 2020 ಬಿಗಿನಿಂಗ್ ಅಲ್ಲಿ ಮೈಲ್ ತುತ್ತಲ್ಲಿ ಒಂದು ಕಳಪೆ ಗುಣಮಟ್ಟದ ಮೈಲ್ ತುತ್ತು ನಮ್ಮಲ್ಲಿ ಬಂದಿತ್ತು. ಬಟ್ ನಮಗೆ ಅದನ್ನು ಇಲ್ಲಿ ನೇರ ನೋಡುವ ಪರೀಕ್ಷಿಸಿ ಗೊತ್ತಾಗ್ತಾ ಇರಲಿಲ್ಲ. ರೈತರಿಗೆ ಕೊಟ್ಟು ಅವರು ಅದನ್ನು ಏನು ನೀರಲ್ಲಿ ಇದು ದ್ರಾವಣ ಮಿಕ್ಸ್ ಮಾಡುವಾಗ ಪುಡಿ ಉಳಿಯುವಂತದ್ದು ಅಥವಾ ವೇಸ್ಟ್ ಇದು ಏನು ಕಾಪರ್ ನ ಪೀಸ್ ಗಳು ಉಳಿಯುವಂತದ್ದು ಕಾಣಿಸ್ತಾ ಇತ್ತು. ಇಮಿಡಿಯೇಟ್ ಅವ್ರಿಗಿಂತ ತರಿಸಿಕೊಂಡು ನಾನು ಏನು ಬಂದಿತ್ತು ಅಷ್ಟು ಒಂದು ಲೋಡ್ ಅನ್ನು ಕೂಡ ನಾವು ವಾಪಸ್ ಡೀಲರಿಗೆ ಕಳಿಸ್ಕೊಟ್ಟು ನಾವು ಮತ್ತೆ ಹೊಸದಾಗಿ ಬೇರೆ ಪರ್ಚೇಸ್ ಗಳನ್ನ ಮಾಡಿಕೊಂಡು ವ್ಯವಸ್ಥೆಗಳನ್ನ ಮಾಡಿದ್ದೇವೆ ಸರ್. ಅಂದ್ರೆ ಅವರನ್ನು ಬ್ಲಾಕ್ ಲಿಸ್ಟ್ ಮಾಡುವಂತ ಇನ್ನೊಂದು ಸಂಪ್ರದಾಯ ಉಂಟಾ? ಸರ್, ನಾವು ಅವಾಗೇನು ಅದನ್ನಷ್ಟು ಪ್ರಯತ್ನಿಸಲಿಲ್ಲ. ನಮಗೆ ಸ್ಟಾರ್ಟಿಂಗ್ ಯಾಕಂದ್ರೆ ನಮಗೆ ನಮ್ಮಲ್ಲಿಗೆ ಒಂದು ಬಂದದನ್ನ ನಮಗೆ ರಿಸ್ಪಾಂಡ್ ಮಾಡಿ ಕೊಡ್ತೇವೆ ಅವರು ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದಕ್ಕೆ ಮಾಡ್ಕೊಂಡಿದ್ದೆವು. ಹಾಗೆ ಅಂದ್ರೆ ನಾವು ಕೂಡ ಅಷ್ಟು ಬೆಳೆದಿರಲಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಅಂತ ಪರಿಸ್ಥಿತಿಗಳು ಬಂದಾಗ ನಾವು ಕೂಡ ಆ ರೀತಿ ಮಾಡಬೇಕು ಅಂತ ಯೋಚನೆಗಳನ್ನ ಮಾಡ್ಕೊಂಡಿದ್ದೇವೆ. ಈಗ ಈ ಸಹಕಾರ ಸಂಘಗಳು ಅಭಿವೃದ್ಧಿ ಆಗುವಲ್ಲಿ ಸಂಘದ ಸದಸ್ಯರ ಒಂದು ಪಾತ್ರ ಏನು, ಅವ್ರು ಏನು ಮಾಡಬೇಕು ಸಂಘದ ಜೊತೆಗೆ? ಸಹಕಾರ ಸಂಘಗಳು ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಸಂಘದ ಸದಸ್ಯರ ಒಂದು ಪಾತ್ರ ಬಹಳ ಮುಖ್ಯ. ಅವರಿಂದಾಗಿಯೇ ಸಂಘ ಇರುವಂತದ್ದು, ಅವರಿಗೋಸ್ಕರವೇ ಸಂಘ ಇರುವಂತದ್ದು, ಅವರಿಂದಾಗಿಯೇ ಸಂಘ ಇರುವಂತದ್ದು. ಹಾಗಿರುವಾಗ ಅವರಲ್ಲಿ ಇರುವಂತದ್ದು ಏನಂತಂದ್ರೆ, ಒಂದಿಷ್ಟು ರೈತರು ನಮಗೆ ಅಥವಾ ಸದಸ್ಯರು ನಮ್ಮಲ್ಲಿ ತಂದು ಅವರಲ್ಲಿ ಏನು ಇನ್ಕಮ್ ಇದೆಯೋ ಅದರಿಂದ ಇಡುವಂತ ಡೆಪಾಸಿಟ್ ಗಳನ್ನ ನಮ್ಮಲ್ಲಿ ಇಡುವಂತದ್ದು, ಅದೇ ಮೊತ್ತವನ್ನು ನಾವು ಇನ್ನೊಂದಿಷ್ಟು ರೈತರಿಗೆ ಅವಶ್ಯಕತೆ ಇರುವಂತ ರೈತರಿಗೆ ಸಾಲವಾಗಿ ನೀಡುವಂತದ್ದು. ಈ ಸಾಲವಾಗಿ ಅವರು ತಗೊಂಡಂತ ಏನು ಮೌಲ್ಯಗಳು ಮೊಬಲಾಗಿ ಇರ್ತದ ಅದನ್ನ ಇಂಟ್ರೆಸ್ಟ್ ಸಮೇತ ಅವರು ಸರಿಯಾದ ಸಮಯಕ್ಕೆ ಸಂದರ್ಭವಾಗಿ ಕಟ್ಟಿ ನಮ್ಮಲ್ಲಿ ರೀಪೇಮೆಂಟ್ ಮಾಡಿದಲ್ಲಿ ಸಂಸ್ಥೆ ಒಂದು ಹಂತದಲ್ಲಿ ಉತ್ತಮವಾಗಿ ಬೆಳೀತದೆ. ಇನ್ನೊಂದು ಹೇಗೆ ಅಂತಂದ್ರೆ, ಎಲ್ಲಾ ವ್ಯವಸ್ಥೆಗಳನ್ನು ಕೂಡ ನಾವು ಸಹಕಾರಿ ಸಂಸ್ಥೆ ಒದಗಿಸ್ತದೆ ಇಂತಿಂತ ವ್ಯವಸ್ಥೆಗಳನ್ನು ತಂದಾಗ ಆ ವ್ಯವಸ್ಥೆಗಳಿಗೆ ರೈತರು ಸಹಕಾರವನ್ನು ಕೊಟ್ಟು ಈಗ ಅವರು ಮಾಡಿದಂತ ಕೃಷಿ ಉತ್ಪನ್ನಗಳನ್ನ ಮಾರಾಟ ಸಹಕಾರ ಸಂಸ್ಥೆಯ ಮೂಲಕವೇ ಮಾರಾಟ ಮಾಡುವಂತದ್ದು, ರಸಗೊಬ್ಬರಗಳನ್ನು ರೈತ ಸಹಕಾರ ಸಂಸ್ಥೆ ಮೂಲಕವೇ ಪರ್ಚೇಸ್ ಮಾಡುವಂತದ್ದು, ಹೆಚ್ಚಿನ ವ್ಯವಹಾರಗಳನ್ನು ಸಹಕಾರ ಸಂಘದ ಒಡನಾಟದೊಂದಿಗೆ ಮಾಡಿದಲ್ಲಿ ಸಹಕಾರ ಸಂಘವೂ ಬೆಳೀತದೆ, ರೈತರಿಗೂ ಒಂದಿಷ್ಟು ಲಾಭಗಳಾಗ್ತದೆ. ಯಾಕಂದ್ರೆ ಸಹಕಾರ ಸಂಘ ಬೆಳೆದು ಅದರಲ್ಲಿ ಏನಾದರೂ ಪ್ರಾಫಿಟ್ ಲಾಭಗಳು ಬಂದಲ್ಲಿ ಆ ಲಾಭದ ಒಂದಿಷ್ಟು ಅಂಶವನ್ನು ಡಿವಿಡೆಂಡ್ ರೂಪದಲ್ಲಿ ನಾವು ರೈತರಿಗೆ ವಾಪಸ್ ಮರುಪಾವತಿಯನ್ನು ಮಾಡ್ತೇವೆ. ಈ ಸಾಲವನ್ನು ಪಡೆಯುವಂತಹದ್ದು ಎಷ್ಟು ಮುಖ್ಯವೋ ಸಾಲದ ಮರುಪಾವತಿಯು ಕೂಡ ಮುಖ್ಯ. ಅದರ ಜೊತೆಗೆ ಯಾವ ಉದ್ದೇಶಕ್ಕಾಗಿ ಸಾಲವನ್ನು ಪಡ್ಕೊಂಡಿದ್ದಾರೋ ಅದೇ ಉದ್ದೇಶಕ್ಕಾಗಿ ಬಳಕೆ ಮಾಡಬೇಕು ಅನ್ನುವಂಥದ್ದು. ಸತ್ಯ ಸರ್, ಅತಿ ಮುಖ್ಯವಾಗಿರುವಂಥದ್ದು ಅದು. ಯಾಕೆಂದ್ರೆ ಯಾವ ಉದ್ದೇಶಕ್ಕೋಸ್ಕರ ಸಾಲವನ್ನು ಪಡ್ಕೊಂಡಿರ್ತಾರೋ ಅದೇ ಉದ್ದೇಶಕ್ಕೋಸ್ಕರ ಸಾಲವನ್ನು ಇದು ಬಳಕೆಯನ್ನು ಮಾಡಿಕೊಂಡಲ್ಲಿ ಅದರಿಂದ ಇವತ್ತಲ್ಲ ಅಂದ್ರೆ ನಾಳೆ ಆ ಇನ್ಕಮ್ ಅದರಿಂದ ಹುಟ್ಟುವಂತ ಹುಟ್ಟುವಳಿ ಏನಿರ್ತದೆ ಅದು ಹೆಚ್ಚಾಗ್ತದೆ. ಈಗ ಯಾರೊಬ್ಬ ರೈತ ನನಗೆ ಇಲ್ಲ ನಾನು ಒಂದು 100 ಅಡಿಕೆ ಗಿಡ ಹಾಕ್ತೇನೆ ಅಂತ ಸಾಲ ತಗೊಂಡು ಮಗಳ ಮದುವೆಯೋ ಅಥವಾ ಬೇರೆಯೋ ಕಾರ್ಯಕ್ರಮಗಳನ್ನು ಮಾಡಿದಲ್ಲಿ ಆ 100 ಗಿಡಕ್ಕೆ ಬರುವ ನಾಳೆ ಏನೋ ಅದರಿಂದ ಇನ್ಕಮ್ ಬರ್ತದೆ ಅನ್ನುವಂಥದ್ದು ಬಂದಿರುವುದಿಲ್ಲ. ಅವಾಗ ರೈತರು ಏನಂದ್ರೆ ಈ ಸಾಲವನ್ನು ತೀರಿಸಲಾಗದೆ ಸಂಕಷ್ಟದ ಪರಿಸ್ಥಿತಿಗೆ ಹೋಗ್ತಾರೆ. ಮರುಪಾವತಿ ಮಾಡೋದು ಮತ್ತೆ ಅದನ್ನು ಬಳಕೆ ಮಾಡಿಕೊಳ್ಳೋದು ಇದು ಅತಿ ಅವಶ್ಯಕ. ಯಾಕೆಂದ್ರೆ ಈಗ ಸರ್ಕಾರ ಕೊಡ್ತಿರುವಂತಹ ಸಬ್ಸಿಡಿಗಳು ಕೂಡ ಇದೆ. ಅದು ಹೇಗಿದೆ ಅಂತಂದ್ರೆ ನಿಗದಿತ ಸಮಯದಲ್ಲಿ ಯಾರು ಮರುಪಾವತಿ ಮಾಡ್ತಾರೋ ಅಂತ ವ್ಯಕ್ತಿಗಳಿಗೆ ಮಾತ್ರ ಆ ಸೌಲಭ್ಯಗಳು ದೊರೆಯುತ್ತಾ ಇರುವಂತದ್ದು. ಹಾಗಿರುವಾಗ ಅವರು ನಿಗದಿತ ಸಮಯಕ್ಕೆ ಯಾರು ಮರುಪಾವತಿ ಮಾಡೋದಿಲ್ವೋ ಅಂತವರಿಗೆ ಪೂರ್ತಿ ಪ್ರಮಾಣದ ಇಂಟ್ರೆಸ್ಟ್ ಅನ್ನು ನಾವು ರಿಕವರಿ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಇನ್ನಷ್ಟು ಅವರು ನಷ್ಟ ಆಗುವಂತ ಸಮಯ ಇದು ವ್ಯವಸ್ಥೆಗಳು ಆಗ್ತದೆ ಸರ್. ಈ ಕೃಷಿ ಅಭಿವೃದ್ಧಿಯ ಪೂರಕವಾಗಿ ಒಂದಷ್ಟು ವಾಹನ ಖರೀದಿಗಾಗಬಹುದು ಅಥವಾ ಮನೆ ಕಟ್ಟುವುದಕ್ಕಾಗಬಹುದು, ಶೆಡ್ ಕಟ್ಟುವುದಕ್ಕಾಗಬಹುದು, ವಿದ್ಯಾಭ್ಯಾಸಕ್ಕಾಗಬಹುದು, ಇನ್ಶೂರೆನ್ಸ್ ಆಗಬಹುದು, ಇಂಥದ್ದಕ್ಕೂ ಕೂಡ ನೀವು ಸಹಾಯವನ್ನು ಕೊಡ್ತೀರಾ? ಸತ್ಯ ಸರ್, ಯಾಕೆಂದ್ರೆ ನಾವು ಫಾರ್ಮ್ ಹೌಸ್ಗೆ ಅಂತೇಳಿ ಕೃಷಿಗೆ ಸಂಬಂಧಿಸಿದ ಹಾಗೆ ಫಾರ್ಮ್ ಹೌಸ್ಗೆ ಅಂತ ಎಲ್ಲ ಕೊಡ್ತಾ ಇದ್ದೆವು. ಈಗಿನ ಪ್ರಸ್ತುತ ಇದರಲ್ಲಿ ಸಬ್ಸಿಡಿಯಲ್ಲಿ ಫಾರ್ಮ್ ಹೌಸ್ಗೆ ಅಂತ ಸಾಲಗಳು ಸಿಗ್ತಾ ಇಲ್ಲ. ಆದ್ರೆ ಹೌಸಿಂಗ್ ಲೋನ್ ಅಂತೇಳಿ ನಾವು ಬಡ್ಡಿಯನ್ನು ಒಂದಿಷ್ಟು ಕಡಿಮೆ ಮಾಡಿಕೊಂಡು ನಮ್ಮ ಸ್ವಂತ ಬಂಡವಾಳದಿಂದ ನಾವು ಕೊಡ್ತಾ ಇದ್ದೇವೆ. ಈ ವಿದ್ಯಾಭ್ಯಾಸದ ಸಾಲಗಳು ನಮ್ಮ ಸಂಸ್ಥೆಗಳಲ್ಲಿ ಇಲ್ಲ, ಕೆಲವೊಂದು ಸಹಕಾರಿ ಸಂಸ್ಥೆಗಳಲ್ಲಿ ವಿದ್ಯಾಭ್ಯಾಸ ಸಾಲಗಳು ಕೂಡ ಮಾಡಿಕೊಂಡಿದ್ದಾರೆ. ಸಾಗಾಟ ವಾಹನಗಳಿಗೆ ವಾಹನ ಪರ್ಚೇಸ್ಗಳಿಗೆ ಕೊಡ್ತಾ ಇದ್ದೇವೆ. ನಾವು ಸಾಗಾಟ ವಾಹನಕ್ಕೆ ಕೊಡ್ತೇವೆ, ಟೂ ವೀಲರ್ಗೆ ಅಥವಾ ಅವರು ಹಾಲು ತಗೊಂಡೋಗುವ ಇಂಥ ಪರಿಸ್ಥಿತಿಗಳು ಬೇಕು ಅದಕ್ಕೆ ಕೊಡ್ತಾ ಇದ್ದೇವೆ, ಅಥವಾ ಅವರು ಓಡಾಡಲಿಕ್ಕೆ ಬೇಕು ಅನ್ನೋಂಥ ಕಾರು ಇಂಥದ್ದೇನಾದರೂ ಉಪಯೋಗಗಳಿದ್ದಲ್ಲಿ ಅಲ್ಲಿ ಕೊಡ್ತೇವೆ. ಟ್ರ್ಯಾಕ್ಟ್ರು ಅಥವಾ ಇಂಥ ಪರ್ಚೇಸ್ ಮಾಡಲಿಕ್ಕಿದ್ದರೂ ಕೂಡ ನಾವು ನಮ್ಮ ಇತಿಮಿತಿ ಒಳಗಡೆ ಸಾಲವನ್ನು ನಾವು ನೀಡಲು ಬದ್ಧವಿದೆ ಸರ್. ಈಗ ಹೈನೋದ್ಯಮ ಆಗ್ಬಹುದು ಅಥವಾ ಇನ್ನಿತರ ಒಂದು ಸಣ್ಣ ಪುಟ್ಟ ಅಂಗಡಿಯನ್ನು ಇಟ್ಕೊಳ್ಳುವಂತವರು ಇರ್ಬೋದು, ಕೈಗಾಡಿಯನ್ನು ಇಟ್ಕೊಳ್ಳುವಂತವರು ಆಗ್ಬಹುದು, ಸ್ವ ಉದ್ಯೋಗವನ್ನು ಮಾಡುವಂತವರು ಇರ್ಬೋದು, ಇವರಿಗೆ ಪೂರಕವಾಗಿ ಯಾವ ರೀತಿ ಒಂದು ಸಾಲ ಯೋಜನೆ ಇದೆ? ಈಗ ನೀವು ಹೇಳಿದ ಹಾಗೆ ಅಂಗಡಿ ಸಣ್ಣ ಉದ್ಯಮ ಅಂಗಡಿ ಮಾಡುವಂತವರು ಈ ಉದ್ಯಮಕ್ಕೋಸ್ಕರ ಈ ಪ್ರಸ್ತುತ ವರ್ಷದಿಂದ ಸಾಲವನ್ನು ಪ್ರಾರಂಭಿಸಬೇಕು ಅಂತ ಹೇಳುವಂತದ್ರಲ್ಲಿ ನಮಗೆ ಸಹಕಾರಿ ಸಂಸ್ಥೆಗಳಿಗೆ ಒಂದು ಬೈಲ ಅಂತ ಇರುತ್ತೆ. ಆ ಬೈಲದಲ್ಲಿ ತಿದ್ದುಪಡಿಯನ್ನು ಮಾಡಿಕೊಂಡಿದ್ದೇವೆ. ಸಣ್ಣ 1 ಲಕ್ಷದವರೆಗೆ ಸಣ್ಣ ವ್ಯಾಪಾರಸ್ಥರಿಗೆ ಸಾಲ ಕೊಡಬೇಕು ಅನ್ನುವಂಥದ್ದನ್ನು ಮಾಡಿಕೊಂಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ದೊರೆಯುತ್ತದೆ. ಇನ್ನೊಂದು ನೀವು ಹೇಳಿದ ಹಾಗೆ ಹೈನುಗಾರಿಕೆಗೆ ಸಾಲ ಕೊಡುವಂತ ವ್ಯವಸ್ಥೆ ನಮ್ಮಲ್ಲಿ ಮೊದಲಿಂದಲೂ ಇತ್ತು. ಆದರೆ ರೈತರು ಸ್ವಲ್ಪ ಎಡವಟ್ಟುಗಳನ್ನ ಮಾಡಿಕೊಳ್ಳುವುದರಿಂದಾಗಿ ಸ್ವಲ್ಪ ಹಿಂದೆ ಮುಂದೆ ಮಾಡ್ತಿದೆ. ಬಟ್ ಅದಕ್ಕೂ ಈಗ ಪ್ರಸ್ತುತ ಏನಾಗಿದೆ ಅಂತಂದ್ರೆ ಸರ್ಕಾರವೇ ಹೈನುದ್ಯಮ ಮಾಡುವವರಿಗೆ 0% ಅಲ್ಲಿ ಸಾಲ ಕೊಡಬೇಕು ಅಂತ ಹೇಳುವಂತದ್ದು ಹೇಳಿದ್ದಾರೆ. ಆದ್ರೆ ಮ್ಯಾಕ್ಸಿಮಮ್ ಲಿಮಿಟ್ 3 ಲಕ್ಷ, ಒಂದು ಕ್ರಾಪ್ ಲೋನ್ ತರನೇ ಮಾಡಿದ್ದಾರೆ ಅದನ್ನ. 3 ಲಕ್ಷದ ಒಳಗಡೆ ಬರುವಂತವರಿಗೆ ಹೈನುದ್ಯಮಕ್ಕೆ ಮ್ಯಾಕ್ಸಿಮಮ್ 2 ಲಕ್ಷ ಸಾಲ ಕೊಡಬಹುದು ಅಂತ ಹೇಳಿದ್ದಾರೆ. ಬಟ್ ಅದನ್ನು ಕೂಡ ಇವಾಗ ನಾವು ಕೊಡ್ತಾ ಇದ್ದೇವೆ, ರೈತರಿಗೆ ಸಾಲವನ್ನು ಕೊಡ್ತಾ ಇದ್ದೇವೆ. ಇನ್ನು ಸ್ವ ಉದ್ಯೋಗ ಮಾಡುವವರಿಗೆ ಅಂತಂದ್ರೆ ಸಂಘಗಳ ಮೂಲಕ, ನವೋದಯ ಸ್ವಸಹಾಯ ಸಂಘಗಳು ನಮ್ಮಲ್ಲಿ ಇದ್ದಾರೆ. ಈ ಸಂಘಗಳ ಮೂಲಕ ಸಂಘಗಳ ಸದಸ್ಯರಿಗೆ ನಾವು ಪ್ರಸ್ತುತ 5 ಲಕ್ಷದವರೆಗೆ ಸಾಲವನ್ನು ಕೊಡ್ತಾ ಇದ್ದೇವೆ. ಈಗಿನ ಹೊಸ ಇದರ ಪ್ರಕಾರ 20 ಲಕ್ಷದವರೆಗೆ ಕೊಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದೇವೆ. ಮುಂದಿನ ದಿನಗಳಲ್ಲಿ 20 ಲಕ್ಷದವರೆಗೂ ಸಂಘಗಳಿಗೆ ಸಾಲ ಸಿಗ್ತದೆ. ಅವರು ಅದನ್ನು ಸ್ವ ಉದ್ಯೋಗಕ್ಕಾಗಿಯೇ ಉಪಯೋಗಿಸಿಕೊಳ್ಬೇಕು ಅಂತ ಹೇಳುವಂತದ್ದು ನಮ್ಮದು ಕೂಡ ಅದಕ್ಕೆ ಸಹಮತ ಇದೆ. ಯಾವ ಯಾವ ಉದ್ದೇಶಕ್ಕಾಗಿ ಇದನ್ನ ಬಳಕೆ ಆಗ್ತಾ ಇದೆ? ಈಗಾಗಲೇ ನೀವು ನವೋದಯ ಸ್ವಸಹಾಯ ಸಂಘದ ಬಗ್ಗೆ ಹೇಳಿದ್ರಿ, ಏನೇನು ಚಟುವಟಿಕೆಯನ್ನು ಮಾಡುವುದಕ್ಕೆ ಅವಕಾಶ ಇದೆ, ಈಗಾಗಲೇ ಮಾಡ್ತಾ ಇದ್ದಾರೆ? ಸರ್, ನವೋದಯದವರು ಹೆಚ್ಚಾಗಿ ಕೆಲವರು ಅಡಿಕೆ ಹಾಳೆ ತಟ್ಟೆಗಳನ್ನ ಮಾಡುವವರು ಇದ್ದಾರೆ, ಅಂತವ್ರಿಗೆ ಕೊಟ್ಟಿದ್ದೇವೆ. ಮತ್ತೆ ಬ್ಯಾಗ್ ಮಾಡುವವರು ಇದ್ದಾರೆ, ಬ್ಯಾಗ್ ಮಾಡುವವರಿಗೆ ಕೊಟ್ಟಿದ್ದೇವೆ. ಮತ್ತೆ ಹೆಚ್ಚು ಇಲ್ಲಿ ಸ್ವಲ್ಪ ಹಳ್ಳಿ ಪ್ರದೇಶ ಆದ್ರಿಂದ ಹೆಚ್ಚಿಂದು ಬೇರೆ ಇನ್ನು ನಡೀತಾ ಇಲ್ಲ, ಚಟುವಟಿಕೆಗಳು ಇಲ್ಲ. ಮತ್ತೆ ನಾವು ಕೊಡ್ತಿರುವ ಮೊತ್ತ ಕೂಡ ಕಡಿಮೆ ಇತ್ತು. ಇನ್ನು ಮುಂದಿನ ದಿನಗಳಲ್ಲಿ ಮೋಸ್ಟ್ಲಿ ಅದೇ 20 ಲಕ್ಷದವರೆಗೆ ಅಂತ ವ್ಯವಸ್ಥೆಗಳಿಗೆ ಕೊಟ್ಟಲ್ಲಿ ಸ್ವಲ್ಪ ದೊಡ್ಡ ಪ್ರಮಾಣದ ಉದ್ದಿಮೆಗಳು ಪ್ರಾರಂಭ ಆಗಬಹುದು ಅಂತ ನಂಬಿಕೆಗಳಿದೆ. ಅಂದ್ರೆ ಈಗ ಕೃಷಿ ಸಾಲ ಪಡೆಯುವುದಕ್ಕೆ ಹೋಲಿಸಿಕೆ ಮಾಡಿದ್ರೆ ಈ ಸ್ವಸಹಾಯ ಸಂಘಗಳು ಅಥವಾ ಸ್ತ್ರೀಶಕ್ತಿ ಸಂಘಗಳ ಮರುಪಾವತಿ ಚೆನ್ನಾಗಿದೆಯಾ? ನಮ್ಮಲ್ಲಿ ಹೇಳಬೇಕಂತಂದ್ರೆ ಸರ್, 100ಕ್ಕೆ 100 ಮರುಪಾವತಿ ಆಗ್ತಾ ಇದೆ. ಸ್ವಸಹಾಯ ಸಂಘಗಳಿಂದ ಯಾವುದೇ ಒಂದು ಸಾಲ ನಮ್ಮಲ್ಲಿ ಹೊರಡಿ ಇಲ್ಲ, 100ಕ್ಕೆ 100 ವಸೂಲಾತಿಗಳು ಆಗಿದೆ. ಹಾಗೂ ತುಂಬಾ ಉತ್ತಮವಾಗಿ, ಯಾಕಂದ್ರೆ ಅವರು ವಾರದಲ್ಲಿ ಮೀಟಿಂಗ್ಗಳನ್ನ ಮಾಡಿಕೊಂಡು ತಿಂಗಳಲ್ಲಿ ಸರಿಯಾಗಿ ಕಂತುಗಳನ್ನ ಕಟ್ಟಿಕೊಂಡು ಬಹಳ ನೀಟಾಗಿ ನಮ್ಮಲ್ಲಿ ಸ್ವಸಹಾಯ ಸಂಘಗಳ ವ್ಯವಹಾರಗಳು ನಡೀತಾ ಇದೆ ಸರ್. ಬಹಳ ಸಂತೋಷ ಮೋಹನ್ ಕುಮಾರ್ ಅವರೇ. ಚೊಕ್ಕಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮೂಲಕ ಯಾವ ರೀತಿ ಒಂದು ಚಟುವಟಿಕೆಯನ್ನ ಮಾಡ್ತಾ ಇದ್ರಿ, ಜೊತೆಗೆ ಗ್ರಾಮೀಣ ಪ್ರದೇಶದ ಒಂದು ಅಭಿವೃದ್ಧಿಗೆ ಇಂತಹ ಒಂದು ಸಹಕಾರ ಸಂಘಗಳು ಯಾವ ರೀತಿ ಒಂದು ಪಾತ್ರವನ್ನು ನಿರ್ವಹಿಸ್ತಾ ಇವೆ, ಈ ವಿಚಾರದಲ್ಲಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಂಡಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಚೊಕ್ಕಾಡಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಕಾರ್ಯಚಟುವಟಿಕೆಯ ಕುರಿತು ಸುಳ್ಯ ತಾಲೂಕು ಮೋಹನ್ ಕುಮಾರ್ ಪಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಹೊಸ ಭಾರತ ನಿರ್ಮಿಸುವಲ್ಲಿ ನಿಮ್ಮ ಕರ್ತವ್ಯ ನಿರ್ವಹಿಸಿ. 31 ಡಿಸೆಂಬರ್ 2021 ಕೊನೆಗೊಂಡ ಕ್ವಾರ್ಟರ್ನ ಇಟಿಡಿಎಸ್ ಸ್ಟೇಟ್ಮೆಂಟ್ ಫೈಲ್ ಮಾಡಿ 31 ಜನವರಿ 2022 ಮತ್ತು ಲೇಟ್ ಫೀಸ್ ಅಥವಾ ದಂಡವನ್ನು ತಪ್ಪಿಸಿ. ಎಲ್ಲಾ ತೆರಿಗೆ ಕಡಿದಾತಗಾರರು www.tdscpc.gov.in ನಲ್ಲಿ ನೋಂದಾಯಿಸಿ.